ಸುರಕ್ಷೆಯ ಉಡುಗೊರೆ ಹೆಮ್ಮೆಯಿಂದ ರೈತರಂತಾರೆ. ನಮ್ಮ ಪಾಲಿಸಿ ನಮ್ಮ ಕೈಯಲ್ಲಿ. ಸ್ವಾತಂತ್ರ್ಯದ ಅಮೃತ ಮಹೋತ್ಸವದಂದು ದೇಶದ ರೈತರಿಗೆ ನೀಡುತ್ತಿದ್ದೇವೆ ಭದ್ರತೆಯ ಉಡುಗೊರೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಪಾಲಿಸಿ ಈಗ ನಿಮ್ಮ ಕೈಯಲ್ಲಿ. ವಿಮೆ ಮಾಡಿಸಿದ ರೈತರ ಮನೆ ಬಾಗಿಲಿಗೆ ಪಾಲಿಸಿಯನ್ನು ತಲುಪಿಸಲು ಫಸಲ್ ಬಿಮಾ ಪಾಲಿಸಿ ವಿತರಣಾ ಅಭಿಯಾನವನ್ನು ಆರಂಭಿಸಿದ್ದೇವೆ. ದೇಶ ಭರ್ ಕೆ ಕಿಸಾನೋ ನೆ ಕರೀಬ್ 21,000 ಕರೋಡ್ ರೂಪಾಯಿ ಹಿ ಪ್ರೀಮಿಯಂ ಕೆ ತೌರ್ ಪರ್ ದಿಯೆ, ಲೇಕಿನ್ ಉನ್ನೆ ಮುವಾಜೆ ಕೆ ತೌರ್ ಪರ್ 1,00,000 ಕರೋಡ್ ರೂಪಾಯಿ ಸೇ ಜಾದಾ ಮಿಲೆ. ಪ್ರತಿಕೂಲ ಹವಾಮಾನಗಳಿಂದಾದ ನಷ್ಟದ ಸಮಯದಲ್ಲಿ PMFBY ಯೋಜನೆಯು ರೈತರಿಗೆ ಆರ್ಥಿಕ ಭದ್ರತೆಯನ್ನು ಒದಗಿಸುತ್ತದೆ. ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ, ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ರೇಷ್ಮೆ ಇಲಾಖೆಯಿಂದ ರೇಷ್ಮೆ ಬೆಳೆಗಾರರು ಮತ್ತು ರೇಷ್ಮೆ ನೂಲು ಬಿಚ್ಚಾಣಿಕೆದಾರರಿಗೆ 10 ಹಲವು ಸೌಲಭ್ಯಗಳು. ಹಿಪ್ಪುನೇರಳೆ ನರ್ಸರಿ, ಹೊಸತಳಿ ಬೇಸಾಯ, ಚಾಕಿ ತೋಟ ನಿರ್ವಹಣೆ, ಹನಿ ನೀರಾವರಿ, ಹಿಪ್ಪುನೇರಳೆ ತೋಟ ನಿರ್ವಹಣಾ ಸಲಕರಣೆಗಳಿಗೆ ಸಹಾಯಧನ. ಪ್ರತ್ಯೇಕ ರೇಷ್ಮೆ ಹುಳು ಸಾಕಣೆ ಮನೆ ನಿರ್ಮಾಣ, ಚಾಕಿ ಸಾಕಣೆ ಸಲಕರಣೆ, ಹಣ್ಣು ಹುಳು ಮನೆ ನಿರ್ಮಾಣಕ್ಕೆ ಸಹಾಯಧನ. ಸ್ವಯಂ ಚಾಲಿತ ಮತ್ತು ಮಲ್ಟಿ ಎಂಡ್ ರೀಲಿಂಗ್ ಘಟಕ ಸ್ಥಾಪನೆ, ರೀಲಿಂಗ್ ಶೆಡ್ ನಿರ್ಮಾಣ, ಸೋಲಾರ್ ವಾಟರ್ ಹೀಟರ್, ಜನರೇಟರ್ ಅಳವಡಿಕೆಗೆ ಸಹಾಯಧನ. ಹೆಚ್ಚಿನ ಮಾಹಿತಿಗೆ ಸಮೀಪದ ರೇಷ್ಮೆ ಇಲಾಖೆ ಕಚೇರಿಯನ್ನು ಸಂಪರ್ಕಿಸಿ. ಇದು ಕರ್ನಾಟಕ ಸರ್ಕಾರದ ರೇಷ್ಮೆ ಇಲಾಖೆ ಪ್ರಕಟಣೆ. ಆಕಾಶವಾಣಿ ವಿಜಯಪುರ ಕೇಂದ್ರದ ಬೆಳ್ಳಿ ಹಬ್ಬ. ಪಂಚ ನದಿಗಳ ಬೀಡು, ಐತಿಹಾಸಿಕ ಸ್ಮಾರಕಗಳ ನಾಡು, ಗುಮ್ಮಟ ನಗರಿ ಎಂದೇ ಪ್ರಸಿದ್ಧವಾದ ವಿಜಯಪುರ ಆಕಾಶವಾಣಿ ಈಗ 25ರ ಸಂಭ್ರಮ. ಬೆಳ್ಳಿ ಹಬ್ಬದ ಈ ಶುಭ ಸಂದರ್ಭದಲ್ಲಿ ವಿಜಯಪುರ ಆಕಾಶವಾಣಿಯ 25 ವರ್ಷಗಳ ಸಾರ್ಥಕ ಸೇವೆಯ ಅನಾವರಣ. ತನ್ನ 25 ವರ್ಷಗಳ ಶ್ರೋತೃ ಸೇವೆಯಲ್ಲಿ ಬಹುಜನ ಹಿತಾಯ ಬಹುಜನ ಸುಖಾಯ ಎಂಬ ಧ್ಯೇಯ ವಾಕ್ಯದಡಿ ಶಿಕ್ಷಣ ಮಾಹಿತಿ ಮನರಂಜನೆಯ ಸುಮಧುರ ಕಾರ್ಯಕ್ರಮಗಳ ಭಂಡಾರವಾದ ಈ ಶ್ರವಣ ಮಾಧ್ಯಮಕ್ಕೆ ಇದೇ September 18ರಂದು ಬೆಳ್ಳಿ ಹಬ್ಬದ ಸಂಭ್ರಮ. ಈ ಸಂಭ್ರಮದ ಸಂದರ್ಭದಲ್ಲಿ ದಿನಾಂಕ 18ರಂದು ಕೇಳಿ ವೈವಿಧ್ಯಮಯ ಹಾಗೂ ವಿಶೇಷ ಕಾರ್ಯಕ್ರಮಗಳ ನೇರ ಪ್ರಸಾರ. ಆಕಾಶವಾಣಿ ವಿಜಯಪುರ ಕೇಂದ್ರದ ಬೆಳ್ಳಿ ಹಬ್ಬ. ಮಣ್ಣಿನ ಮಗ. ಆತ್ಮೀಯ ರೈತ ಬಂಧುವರಿಗೆಲ್ಲ ನಮಸ್ಕಾರಗಳು. ಆತ್ಮೀಯರೇ, ನಮ್ಮ ಜೊತೆಗೆ ಇವತ್ತು ಇಂಡಿ ತಾಲೂಕು ಐರ್ಸಂಗ್ ಗ್ರಾಮದ ಪ್ರಗತಿಪರ ವಿಚಾರಧಾರೆಯ ಹೈನುಗಾರಿಕೆ ಮಾಡ್ತಾ ಇರುವಂತಹ ರೈತರು ಇದ್ದಾರೆ. ರಾಘವೇಂದ್ರ ಆನಂದರಾಯ್ ಕೊಡಹೊನ್ನವರು ಕಳೆದ ಸುಮಾರು 4-5 ವರ್ಷಗಳಿಂದ ಹೈನುಗಾರಿಕೆಯೊಳಗೆ ತಳ್ಕೊಂಡಿದ್ದಾರೆ. ಸಾಕಷ್ಟು ಪ್ರಗತಿಯನ್ನು ಕೂಡ ಅವರು ಸಾಧಿಸಿದ್ದಾರೆ. ಯಾವ ರೀತಿ ಅವರು ಹೈನುಗಾರಿಕೆಯನ್ನು ಶುರು ಮಾಡಿದ್ರು, ಅದರೊಳಗೆ ಏನೇನು ಅವರಿಗೆ ಸವಾಲುಗಳು ಬಂದು, ಆ ನಂತರ ಅವುಗಳನ್ನು ಮೆಟ್ಟಿ ನಿಂತು ಯಾವ ರೀತಿ ಅವರು ಪ್ರಗತಿಯನ್ನು ಸಾಧಿಸಿದ್ರು ಅನ್ನೋದ್ರ ಬಗ್ಗೆ ಅವರ ಅನುಭವಗಳನ್ನು ನಾವೀಗ ಕೇಳೋಣ. ನಮಸ್ಕಾರ ರಾಘವೇಂದ್ರ ಕೊಡಹೊನ್ನವರು. ಸರ್ ನಮಸ್ಕಾರ. ಸರ್, ನನ್ನ ವಿದ್ಯಾರ್ಹತೆ PUC ಮುಗಿಸಿ ಡಿಗ್ರಿ ಮಾಡ್ಬೇಕಾದ್ರೆ ಡಿಗ್ರಿ ಇನ್ಕಂಪ್ಲೀಟ್ ಮಾಡಿದೆ. ಕೆಲವೊಂದು ಕಡೆ ನಾನು ಡಾಟಾ ಎಂಟ್ರಿ ಆಪರೇಟರ್ ಅಂತೇಳಿ ಕೆಲಸ ಮಾಡ್ತಾ ಇದ್ದೆ. ಕೆಲಸ ಮಾಡ್ತಿರ್ಬೇಕಾದ್ರೆ ಕೆಲವು ಕಡೆ ನೋಡಿ, ಆಮೇಲೆ ಕೆಲವು ಕಡೆ ಕೇಳಿ, ಆಮೇಲೆ ಇನ್ನೊಂದು ಏನಂದ್ರೆ ಮಾಡಬೇಕು, ನಾವು ಕೃಷಿದಾಗ ಏನರ ಮಾಡಬೇಕು, ಏನರ ಒಂದು ಸಾಧನೆ ಮಾಡ್ಬೇಕಂತೇಳಿ ಮಾಡಿದ್ವಿ. ಮಾಡ್ಬೇಕಾದ್ರೆ ಅದ್ರಾಗ ಆಯ್ಕೆ ಮಾಡ್ಕೊಂಡದ್ದು ಹೈನುಗಾರಿಕೆ. ನಮಗಿರೋದು 1.5 ಎಕರೆ ಜಮೀನು. ಆ 1.5 ಎಕರೆ ಜಮೀನಲ್ಲಿ ನಾನು ಹೈನುಗಾರಿಕೆಯನ್ನು ಪ್ರಾರಂಭ ಮಾಡಿದೆ. ಒಂದು HF ಆಕಳು ತಂದೆ. ಆಕಳಿಂದ ನಮ್ಮ ಮನೆಗೂ ಆಯಿತು, ಆಮೇಲೆ ಸ್ವಲ್ಪ ನಮ್ಮ ಕುಟುಂಬ ನಿರ್ವಹಣೆಗಾಗಿ ಅಂತೇಳಿ ಮಾಡಿಕೊಂಡ್ವಿ. ಆಮೇಲೆ ಒಂದು ತಂದಾದ್ಮೇಲೆ ಒಂದು ತಂದ್ವಿ, ಚೆನ್ನಾಗಾಯ್ತು, ಮತ್ತೊಂದು ತಂದ್ವಿ. ಎರಡನೇ ತಂದ್ಮೇಲೆ ಅದಕ್ಕೆ ಭಯಂಕರ ರೋಗಕ್ಕೆ ತುತ್ತಾಗಿ ಇದು ಯಾಕೆ ಮಾಡ್ದೆಪ್ಪ ಅನ್ನೋ ಮಟ್ಟಿಗೆ ಒಂಥರ ಇದು ಆಯಿತು. ಆದ್ಮೇಲೆ ಕೃಷಿ ವಿಜ್ಞಾನ ಕೇಂದ್ರ ಹಾಗೂ ಪಶು ಇಲಾಖೆ ಇಂಡಿ ಇಬ್ಬರು ಸಹಕಾರದಿಂದನೂ ಹೊಳ್ಳಿ ನನಗೆ ಅವರು ಧೃತಿಗೆಡದೆ ಏನು ಉಪಚಾರ ಮಾಡ್ಲಿಕ್ಕೆ ಬಂದಿದ್ರು ಆ ಟೈಮ್ನಾಗ ಹೇಳಿದ್ರು, ಯಾವ್ದಾರೇ ಒಂದು ಕಾರ್ಯಕ್ಕೆ ಹಾಕಿದ್ರಿ ನೀವು ಅಲ್ಲಿ ಮಾಡ್ಲಿಕ್ಕೆ ಹೋಗಿ ಎಡುವುದ್ರಿ ಅಂದ್ರೆ ಅಲ್ಲಿಗೆ ಬಿಟ್ರಿ ಅಂದ್ರೆ ಅದಕ್ಕೆ ಸಕ್ಸಸ್ ಆಗಂಗಿಲ್ಲ, ಯಾವ ವ್ಯಕ್ತಿನೂ ಸಕ್ಸಸ್ ಆಗಂಗಿಲ್ಲ. ಅದಕ್ಕೆ ನೀವೇನು ಮಾಡ್ರಿ, ಇದ್ರ ಕಲಿಬೇಕಾದ ಭಾಳ ಅದ, ಕಲೀರಿ, ಪ್ರತಿಯೊಂದನ್ನು ಕಲೀರಿ, ತಿಳ್ಕೋರಿ, ಮಾಡ್ರಿ, ಇದಕ್ಕೆ ಬಿಟ್ಟು ಹಿಂದೆ ಸರಿಬಾರ್ರಿ ಅಂತ ಹೇಳಿದಾಕ್ರೆ. ಮುಂದೆ KMFದಿಂದ ರಾಯಾಪುರ ಟ್ರೈನಿಂಗ್ ಹೋದೆ. ಟ್ರೈನಿಂಗ್ ಮುಗಿಸ್ಕೊಂಬಂದೆ. ಆಮೇಲೆ ಇಲ್ಲಿ KVKದಾಗ ನಡೀತಕ್ಕಂಥ ಟ್ರೈನಿಂಗ್ಗಳು ನೋಡಿಕೊಂಡೆ. ನೋಡ್ಕೊಂಡಾದ್ಮೇಲೆ ಡೇ ಬೈ ಡೇ ಒಂದೊಂದೊಂದೊಂದೊಂದು ಜಾಸ್ತಿ ಮಾಡ್ಕೊತ ಬಂದ್ವಿ. ಇವತ್ತು ದೊಡ್ಡ 10 ಆಕಳದವ ಪ್ಲಸ್ 2 ಎಮ್ಮೆ ಅದಾವ, 8 ಕರುಗಳದವ, 10-12 ಕುರುಗಳದವ, 50-60 ಕೋಳಿ ಅದಾವ. ಆಮೇಲೆ ಜರ್ಮನ್ ಶಫರ್ಡ್ ನಾಯಿ, ಗಂಡು ಹೆಣ್ಣು ತಳಿ ನಾಯಿ ಅದಾವ, ಲ್ಯಾಬ್ ಒಂದು ನಾಯಿ ಅದ. ಈ ರೀತಿ ಸಂಪೂರ್ಣವಾಗಿ ಆ ಪ್ರಾಣಿಗಳ ನಡಬರ್ಕೆ ನಾವು ಒಂಥರ ಕಮಿಟ್ಮೆಂಟ್ ಆದಂಗೆ ಆಗ್ಬಿಟ್ಟಿವಿ. ನಮ್ಮ ಫ್ಯಾಮಿಲಿ ಪೂರ್ತಿನೇ ನಮ್ಮ ಅದರ ಟೀಚರ್ ಅದರ ಟೀಚರ್ ಇದ್ರು ಕೂಡ ನಾವು ನಮ್ಮ ಹೆಂಡತಿ ಮಕ್ಕಳು ಎಲ್ಲ ಇದ್ರಾಗ ಇನ್ವಾಲ್ವ್ ಆಗ್ಬಿಟ್ಟಿವಿ. ಈಗ ಏನದ ಅಂದ್ರೆ ಇರೋವಂಥ ಹೊಲದಾಗ ಅದಿಟ್ಟು ಪೂರಾ ಮೇವಿಗಳು ಬಳಕೆ ಮಾಡ್ಕೊಂಡಿವಿ. ಮೇವಿನ ಸಲುವಾಗಿ ಹೈಬ್ರಿಡ್ ನೇಪಿಯರ್ ಹಾಕೊಂಡಿವಿ, ಆಮೇಲೆ ಏನಾದ್ರು ಸ್ವಲ್ಪ ಕುದುರೆ ಮೆಂತಿ ಹಾಕೊಂಡಿವಿ. ಕುದುರೆ ಮೆಂತಿ ಬೇಸಿಗೆ ಟೈಮ್ನಾಗ ನಮ್ಮದು ಸ್ವಲ್ಪ ನೀರಿನ ಪ್ರಾಬ್ಲಮ್ ಆಗ್ತತಿ, ಬೇಸಿಗೆ ಟೈಮ್ನಾಗ ಸಿಗಂಗಿಲ್ಲ, ಉಳಿಕೆ ಟೈಮ್ನಾಗ. ಆಮೇಲೆ ಏನದ ನಾವು ಮೆಕ್ಕೆಜೋಳ ಬೆಳೆಯೋದ್ರಿಂದ ಮೆಕ್ಕೆಜೋಳ ಯೂಸ್ ಮಾಡ್ಕೋತೀವಿ. ಆಮೇಲೆ ಇಲ್ಲಿ ತನಕ KMF ಹಾಲು ಸಪ್ಲೈ ಮಾಡ್ತಿದ್ವಿ. KMF ನಮಗೆ ಸ್ವಲ್ಪ ಅಡೆತಡೆ ಆದ ತಕ್ಷಣ ನಾವು ಪ್ರೈವೇಟ್ ಕಾಯಕ್ಸಿರಿ ಅಂತಕ್ಕಂಥ ಫಾರ್ಮಿಗೆ ಅಲ್ಲಿಗೆ ಹಾಲು ಸರಬರಾಜು ಮಾಡಾಕತ್ತೀವಿ. ಈಗ ಪ್ರತಿ ದಿವಸಕ್ಕೆ ಮೊದಲು 5-6 ಜನ ಕೂಡಿ ನಾನು 8-10 ಲೀಟರ್ ಡೈರಿ ತೊಗೊಂಡು ಹೋದಾಕ ಹಲವಾರು ಜನ ನಕ್ಕಾರ, ಆಮೇಲೆ ಇದು ಏನಪ್ಪ ಅಂತಂದು ಇದು ಮಾಡ್ಯಾರ. ಇವತ್ತು ಒಂದು ದಿವಸಕ್ಕೆ ನಾನು ಅದೇ ಡೈರಿಯಲ್ಲಿ ಟಾಪ್ 1 ಆಗಿ ಹಾಲು ಹಾಕಿದವನಾಗಿದ್ದೀನಿ. ಇವತ್ತಿಗೆ ಪ್ರತಿ ದಿವಸಕ್ಕೆ 120-150 ಲೀಟರ್ ತನಕ ಪರ್ ಡೇ ಹಾಲು ಕಳಿಸ್ತಾ ಇದ್ದೀನಿ. 5-6 ಆಕಳು ಈಗ ಡ್ರೈ ಆಗಿದಾವ, ಆದರೂ 120-150 ಲೀಟರ್ ಪರ್ ಡೇ ಹಾಲು ಕಳಿಸ್ತಾ ಇದ್ದೀನಿ. ಮೊದಲು ಶುರು ಮಾಡಿದಾಗ ನೀವು ಎಷ್ಟು ಲೀಟರ್ ಉತ್ಪಾದನೆ ಆಗ್ತಿತ್ತು, ಈಗ 120-150 ಲೀಟರ್ ತಲುಪಿನಿ ಅಂತ ಹೇಳಿ ಹೇಳ್ತಾ ಇದ್ರಿ. ಈ ಬದಲಾವಣೆ ಹೆಂಗ್ ಸಾಧ್ಯ ಆಯ್ತು? ತಳಿಗಳಿಂದ ಸಾಧ್ಯ ಆಯ್ತಾ ಅಥವಾ ನಿಮ್ಮ ಕೆಲಸಗಳಿಂದ ಸಾಧ್ಯ ಆಯ್ತಾ, ಯಾವ್ದರಿಂದ ಸಾಧ್ಯ ಆಯ್ತು ಅಂತೀರಿ, ತಂತ್ರಜ್ಞಾನದಿಂದ ಸಾಧ್ಯ ಆಯ್ತಾ ಅಂತೀರಿ? ಪ್ರತಿಯೊಂದನ್ನು ಬಹಳ ಮುಖ್ಯ ಪಾತ್ರ ವಹಿಸ್ತದ್ರಿ ಇಲ್ಲಿ. ಯಾಕಂದ್ರೆ ತಳಿಯೂ ಕೂಡ ಮೊದಲಿಗೆ ನಾವೇನ್ ಮಾಡ್ತಿದ್ವಿ, ಯಾವುದೋ ಒಂದು 1 ಲೀಟರ್ 4 ಲೀಟರ್ 5 ಲೀಟರ್ ಹಿಂಡಿದ್ರೆ ಸಾಕನ ಅಂತ ತಳಿ ತರ್ತಿದ್ವಿ. ಈಗಿಲ್ಲ, ಉತ್ಕೃಷ್ಟ ಗುಣಮಟ್ಟದ HF ತಳಿಗಳನ್ನ ಆಯ್ಕೆ ಮಾಡಿಕೊಂಡಿದ್ವಿ. ಆಮೇಲೆ ಕೆಲವೊಂದು A2 A1 ಮಿಲ್ಕ್ ಡಿಸ್ಕಷನ್ ಆಯ್ತು, ಅದ್ರ ಸಲುವಾಗಿನೂ ಗೀರ್ಕು HF ಕ್ರಾಸ್ ಮಾಡಿದಂತ ತಳಿಗಳಾದವ ನಮ್ಮ ತೆಕ್ಕ. HF ತಳಿಗಳಾದವ, ಜೆರ್ಸಿ ತಳಿಗಳಾದವ, ಪ್ಯೂರ್ ಗೀರ್ ತಳಿ ಅದಾವ, ಆಮೇಲೆ ಮುರ್ರಾ ಜಾಫ್ರಾಬಾದಿ ಕ್ರಾಸ್ ಮಾಡಿರ್ತಕ್ಕಂಥ ಎಮ್ಮೆ ತಳಿಗಳಾದವ. ಆಮೇಲೆ ಕುರಿಗಳು ಅಷ್ಟೇ, ಈಗ ಉತ್ಕೃಷ್ಟ ಗುಣಮಟ್ಟದ ತಳಿಗಳನ್ನ ತಂದು ಇಲ್ಲಿ ಕ್ರಾಸ್ ಮಾಡಿರ್ತಕ್ಕಂಥ ಕುರಿಗಳಾದವ. ಆಮೇಲೆ ಈ ಕೋಳಿಗಳು ಅಷ್ಟೇ, ಒಂದೇ ಜಾತಿದ ಕೋಳಿ ಇದ್ವು ಮೊದಲೆಲ್ಲ, ಈ ಕಡಕ್ನಾಥ್ ಅದಾವ, ಅಸೀಲ್ ಅದಾವ, ಆಮೇಲೆ ಏನದ BV380 ಅದಾವ. ಪ್ರತಿಯೊಂದು ತಂತ್ರಜ್ಞಾನ ಕೂಡ ಬಹಳ ಮಹತ್ವ ಅದ. ನಾವು ಮೊದಲೆಲ್ಲ ಒಬ್ಬರೇ ಹಾಲು ಹಿಂಡಬೇಕಾದ್ರೆ ಸಿಕ್ಕಾಬಿಟ್ಟು ಕಷ್ಟ ಆಗ್ಬಿಡ್ತಿತ್ತು. ಇವತ್ತು ನಮ್ಮಲ್ಲಿ ತಂತ್ರಜ್ಞಾನ ಅದ, ಮಿಲ್ಕಿಂಗ್ ಮಷಿನ್ ಅದ. ಪ್ರತಿಯೊಂದು ಆಕಳಿಗೂ ನಮ್ಗೆ 5 ನಿಮಿಷ ಆದ್ರೆ ಬಹಳ ಆಯ್ತು. ಪ್ರತಿಯೊಂದು ಆಕಳಿಗೂ 10 ಆಕಳ ನಾವು 1 ಗಂಟೆಯಲ್ಲಿ ಹಿಂಡಬಹುದು. ಈಗ ಮೊದಲೆಲ್ಲ ಸುಮಾರು ಕಷ್ಟಪಡ್ತಾ ಇದೀವಿ ನಾವು, ನಮ್ಮ ಮಿಸ್ಸಸ್ ಇಬ್ರು ಕೂಡ ಹಿಂಡ್ತಿದ್ವಿ. ಬಟ್ ಈಗೇನಿಲ್ಲ, ತಂತ್ರಜ್ಞಾನ ಬಳಕೆ ಮಷಿನ್ ಏನು ಯಂತ್ರೋಪಕರಣ ಬಳಕೆ ಮಾಡಾಕತ್ತೀವಿ, ಹಿಂಡುದು ಕಡಿಮೆ ಆಗೈತಿ. ಆಮೇಲೆ ಮೇವು ಕಟ್ ಮಾಡಕ್ ಚಾಪ್ ಕಟ್ಟರ್ ಇದೆ, ಹಲವಾರು ತಂತ್ರಜ್ಞಾನಗಳನ್ನ ಯೂಸ್ ಮಾಡಿಕೊಂಡು. ಆಮೇಲೆ ಇನ್ನೊಂದು ಇತ್ತಿತ್ತಲಾಗಿ ಬ್ರೀಡಿಂಗ್ ಸಿಮೆನ್ಸ್ಗಳನ್ನು, ವೀರನಳಿಕೆಗಳು ಕೂಡ ABS ಅಂತ ಉತ್ಕೃಷ್ಟ ತಳಿ, ಅಧಿಕ ಹಾಲಿನ ಗುಣಮಟ್ಟದ ABS ತಳಿ ಸಿಮೆನ್ಸ್ಗಳನ್ನು ಯೂಸ್ ಮಾಡ್ತಾ ಇದ್ದೀವಿ. ಅದರಿಂದ ತಂತ್ರಜ್ಞಾನ ಅಳವಡಿಸಿಕೊಂಡಲ್ಲಿ ನಾವು ಲಾಭಾಂಶಗಳನ್ನು ಹೆಚ್ಚಿಗೆ ಮಾಡ್ಕೋಬಹುದು ಸರ್. ಈಗ ನೀವು ಶುರು ಮಾಡುವಂತಹ ಒಂದು ಸಂದರ್ಭದೊಳಗೆ ನಿಮಗೆ ಅಷ್ಟು ಅನುಭವ ಇರಲಿಲ್ಲ, ಮತ್ತೆ ಆ ಟೈಮ್ನೊಳಗೆ ಯಾವ ರೀತಿ ನೀವು ಇದ್ರ ಬಗ್ಗೆ ಜ್ಞಾನ ತಗೊಂಡ್ರಿ, ಈ ಹೈನುಗಾರಿಕೆ ಮಾಡಬೇಕು ಅಂತಂದ್ರೆ ಬಹಳಷ್ಟು ಕಷ್ಟಪಡಬೇಕಾಗ್ತದೆ, ಪ್ರತಿ ಹೆಜ್ಜೆಗೂ ನಾವು ಶ್ರಮ ವಹಿಸಬೇಕಾಗ್ತದೆ, ಕಾಳಜಿ ಮಾಡಬೇಕಾಗ್ತದೆ, ಇಂಥ ಒಂದು ಸಂದರ್ಭದೊಳಗೆ ನಿಮಗೆ ಹೆಂಗ್ ಒಂದು ತಂತ್ರಜ್ಞಾನ ಹೆಲ್ಪ್ ಆಯ್ತಂತೀರಿ ಸರ್? ಈ ಹೈನುಗಾರಿಕೆಯನ್ನು ಹೊರತುಪಡಿಸಿ ಬೇರೆಯನ್ನ ಇವತ್ತಿಲ್ಲ ನಾಳೆ ಮಾಡೋಣ ಅನ್ಬಹುದು, ಬಟ್ ಹೈನುಗಾರಿಕೆಗೆ 365 ದಿವಸ ಕಂಟಿನ್ಯೂ ರೊಟೇಷನ್ ಇರ್ತದೆ. ಅದಕ್ಕಾಗಿ ನಮ್ಮಲ್ಲಿ ಹೆಂಗದ, ಮೊದಲು ಮಾಡಿದಾಗ ನಾವು ಫೇಲ್ಯೂರ್ ಆಗಿದ್ವಿ. ಫೇಲ್ಯೂರ್ ಆಗಿ ಸುಮಾರು ಕಷ್ಟಪಟ್ಟು ಆಮೇಲೆ ಡಾಕ್ಟರ್ಗಳ ಕಡೆ ತಿಳ್ಕೊಂಡು ಅದಕ್ಕೆ ಏನು ಮಾಡಬೇಕು, ಯಾವ ರೀತಿ ಅವುಗಳಿಗೆ ಜಂತು ನಿವಾರಣೆ ಔಷಧ ಹಾಕಬೇಕು, ಆಮೇಲೆ ಯಾವ ಕಾಲಕಾಲಕ್ಕೆ ಲಸಿಕೆಗಳನ್ನು ಕೊಡಬೇಕು, ಅದನ್ನೆಲ್ಲ ತರಬೇತಿ ಪಡ್ಕೊಂಡು ಆಮೇಲೆ ಕಾಲಕಾಲಕ್ಕೆ ಕೃಷಿ ವಿಜ್ಞಾನ ಕೇಂದ್ರ ವಿಜ್ಞಾನಿಗಳ ಕಡೆಯಿಂದ ಅವರೆಲ್ಲರೂ ಸಹಕಾರ ಪಡ್ಕೊಂಡು ಆಮೇಲೆ ಅದರಲ್ಲಿ ಮೇವಿನ ಗುಣಮಟ್ಟ ಯಾವುದು. ಇನ್ನೊಂದು ನಮ್ಮಲ್ಲಿ ರೋಗ ನಿರ್ವಹಣೆ ಮಾಡಲಿಕ್ಕೆ ಇನ್ನೊಂದು ಬಹಳ ಮುಖ್ಯ ಅನ್ಸರ್, ನಾವು ಬಂಧ ಮುಕ್ತ ಪದ್ಧತಿದಾಗಿದ್ದೇವೆ. ಪ್ರತಿಯೊಬ್ಬರು ಈಗ ಸಾಧಾರಣವಾಗಿ ಎಲ್ಲ ಕಡೆ ನೀವು 99% ಬಂಧ ಪದ್ಧತಿನೇ ಇದೆ. ಇನ್ನು ಆಕಳುಗಳಿಗೆ ಕಟ್ತಾರೆ, ಆಮೇಲೆ ಅವಕ್ಕೆ ಸಿಕ್ಕಾಬಿಟ್ಟು ಹಗ್ಗ, ಆಮೇಲೆ ಅದು ಇದು. ನಮ್ಮಲ್ಲಿ ಯಾವುದೂ ಇಲ್ಲ, ಅವಕ್ಕೆಲ್ಲ ಫ್ರೀಡಮ್ ಆಗಿ ಬಿಟ್ಬಿಟ್ಟಿವಿ ಸರ್. ಹಿಂಡು ಟೈಮ್ನಾಗ ಬರಿ ಒಂದು 10-15 ನಿಮಿಷ ಅಷ್ಟೇ ಕಟ್ತೀವಿ. ಯಾವಾಗ ಬೇಕಾವಾಗ ನೀರು ಕುಡಿತಾವ, ಯಾವಾಗ ಬೇಕಾವಾಗ ಮೇವು ತಿತ್ತಾವ. ಆಮೇಲೆ ಮಳೆಗಾಲದಾಗ ಪ್ರತಿ ದಿವಸ ಏನು ಸಗಣಿಯನ್ನ ತೆಗೆದು ಸ್ವಚ್ಛವಾಗಿಡ್ತೀವಿ. ಆಮೇಲೆ ಬೇಸಿಗೆ ಸಮಯ ಬಂತು ಅಂದ್ರೆ ವಾರಕ್ಕೆ 10 ದಿವಸಕ್ಕೆ ಒಂದು ಸಲ ಸಗಣಿ ತೆಗಿತೀವಿ. ಆ ಸಗಣಿನ ಇಟ್ಟು ಉತ್ಕೃಷ್ಟ ಗುಣಮಟ್ಟದ ಗೊಬ್ಬರ ಅದ. ನಮ್ಗೆ 2-2 ವರ್ಷಕ್ಕೆ ಅಡ್ವಾನ್ಸ್ ಬುಕಿಂಗ್ ಅದ ಸರ್ ಗೊಬ್ಬರಕ್ಕೆ, ಅಷ್ಟೊಂದು ಬೇಡಿಕೆ ಅದ ನಮ್ಮಲ್ಲಿ ಗೊಬ್ಬರಕ್ಕೆ. 2-2 ವರ್ಷ ನನಗೆ ಅಡ್ವಾನ್ಸ್ ಬುಕಿಂಗ್ ಅದ. ಬಂದ ಮುಕ್ತ ಪದ್ಧತಿಯಲ್ಲಿ ಇರೋದ್ರಿಂದ ರೋಗನೂ ಕಡಿಮೆ, ಅವಕ್ಕೆ ರಕ್ತ ಪರಿಶೀಲನೆ ಚೆಂದಾಗ ಆಗ್ತದೆ, ಆಮೇಲೆ ಏನದ ಹೈನು ಇಳುವರಿನೂ ಜಾಸ್ತಿ ಆಗ್ತದೆ, ಆಮೇಲೆ ಏನದ ಗೊಬ್ಬರದ ಗುಣಮಟ್ಟನೂ. ಅದ್ರಾಗೆಲ್ಲ ಯೂರಿನ್ ಎಲ್ಲ ವೇಸ್ಟ್ ಆಗಿ ಹೋಗೋದಕ್ಕಿಂತ ಅದ್ರ ತುಳಿದು ಅದ್ರಾಗೆ ಮಿಕ್ಸ್ ಆಗಿರ್ತದೆ ಸರ್. ಆಮೇಲೆ ಇನ್ನೊಂದು ಹೆಂಗದ, ಹೆಂಡಾಗ ಮೀಥೇನ್ ಗ್ಯಾಸ್ ಇರ್ತದೆ ಸರ್. ಆ ಮೀಥೇನ್ ಗ್ಯಾಸ್ನ ನಾವು ಒಂದೇ ಕಡೆ ಸ್ಟಾಕ್ ಹಾಕಿದ ತಕ್ಷಣ ಮೀಥೇನ್ ಗ್ಯಾಸ್ ಏನಾಗ್ತದೆ ಕೆಲವೊಂದು ಬೆಳಿಗ್ಗೆ ಹಾನಿಕಾರಕನೂ ಉಂಟು ಮಾಡ್ತದೆ ಸರ್. ಈಗ ನಮ್ಮ ಬಂಧ ಮುಕ್ತ ಪದ್ಧತಿ ಇರೋದ್ರಿಂದ ತುಳಿದು ತುಳಿದು ತುಳಿದು ಆ ಮೀಥೇನ್ ಗ್ಯಾಸ್ ಹೊರಗೋಗ್ಬಿಡ್ತದೆ ರೀ. ಆ ಗ್ಯಾಸ್ ಹೊರಗೋದ್ರಿಂದ ನಮ್ಮ ಗೊಬ್ಬರನ ಇಮಿಡಿಯೇಟ್ ಬೆಳೆಗೆ ಅದು ಪ್ರಯೋಜನ ಆಗೋದ್ರಿಂದ ನಮ್ಮ ಗೊಬ್ಬರಕ್ಕೆ ಬಹಳ ಬೇಡಿಕೆ ಇದೆ ಸರ್. ಅದಕ್ಕೆ ಎಲ್ಲ ರೈತರು ನೀವು ಸಾಧ್ಯದಷ್ಟು ದನಗಳನ್ನ ಬಂಧ ಮುಕ್ತ ಪದ್ಧತಿಯಲ್ಲಿ ಸಾಕಿದ್ರೇನೆ ಚೆನ್ನಾಗಿರೋದನ್ನ ನನ್ನ ಅಭಿಪ್ರಾಯ. ನೀವು ಪ್ರತ್ಯೇಕವಾಗಿ ಗಂಜಾಳವನ್ನ ಕಲೆಕ್ಟ್ ಮಾಡುವಂತದ್ದು ಮಾಡ್ತಾ ಇಲ್ಲ, ಹಂಗೆ ಬಿಟ್ಟು ಬಿಡ್ತೀರಿ? ಮಳೆಗಾಲದಾಗ ಮಾತ್ರ ನಾವು ಪ್ರತ್ಯೇಕವಾಗಿ ಪ್ರತಿ ದಿವಸ ಗಂಜಲ ತೆಗಿತೀವಿ ಸರ್, ಗಂಜಲನ ತೆಗಿತೀವಿ. ಬೇಸಿಗೆ ಬಂತು ಅಂದ್ರೆ ಪ್ರತಿ 10 ದಿವಸಕ್ಕೆ ಒಂದ್ಸಲ ತೆಗಿತೀವಿ ನಾವು, ಅಲ್ಲಿ ತನಕ ಅಲ್ಲೇ ಇರ್ತದ. ಜಾರಿ ದನಗಳು ಬಿದ್ದು ಅಂದ್ರು ಕೂಡ ಅದಕ್ಕೆ ಯಾವುದೇ ರೀತಿ ತೊಂದರೆ ಇಲ್ಲ, ಯಾವುದು ಫ್ರಾಕ್ಚರ್ ಆಗಂಗಿಲ್ಲ, ಏನೂ ಇಲ್ಲ. ಆಮೇಲೆ ಅವು ನಾವು ಬಿಟ್ಟಿರ್ತೀವಿ, ಬಿಟ್ಟಲ್ಲಿ ಎಲ್ಲಿಯೂ ಕೂಡ ಒಂದು ಕಪ್ಪು ಚುಕ್ಕೆನೂ ಅವ್ರ ಮೇಲೆ ಬೀಳಂಗಿಲ್ಲ, ಯಾಕಂದ್ರೆ ಅವು ಹಸಿ ರೋಜಾಗಿ ಕೂಡಂಗಿಲ್ಲ. ಆಮೇಲೆ ಅವು ಕೆಲ್ ಬೇಕಾಗಿರ್ತಾವ ಅಲ್ಲಿ ಕೂಡ್ತಾವ, ಯಾವಾಗ ಬೇಕು ಅವಾಗ ನೀರು ಕುಡಿತಾವ, ಯಾವಾಗ ಬೇಕು ಮೇವ್ತಿರ್ತಾವ, ಎಷ್ಟು ತಿರುಗಾಡ್ಬೇಕು ತಿರುಗಾಡ್ತಾವ, ಬಿಸಿಲಿಗೆ ಹೋಗ್ಬೇಕು ಬಿಸಿಲಿಗೆ ಹೋಗ್ಬತ್ತಾವ, ನೆರಳಾಗಿರ್ಬೇಕು ನೆರಳಾಗಿರ್ತಿರ್ತಾವ. ಅವಕ್ಕೆ ಪರಿಪೂರ್ಣ ಸ್ವತಂತ್ರವಾಗಿ ಕೊಟ್ಟಾಕರ ಅವು ಮಾನಸಿಕವಾಗಿ ಅವು ಸದೃಢವಾಗಿರ್ತಾವ ಸರ್. ಬರೀ ದೈಹಿಕವಾಗಿ ಅಷ್ಟೇ ಅಲ್ಲ, ಮಾನಸಿಕವಾಗಿನೂ ಸದೃಢವಾಗಿರ್ತಾವ. ಪ್ರಾಣಿಗಳಿಗೆ ಸಾಧಾರಣವಾಗಿ ನಾವು ಕಟ್ಟೋದ್ರಿಂದ ಮಾನಸಿಕ ಹಿಂಸೆ ಆತದ ನನ್ನ ಅಭಿಪ್ರಾಯ ರೀ. ಈಗ ಪ್ರಾಣಿಗಳಿಗೆ ನಾವು ಎಲ್ಲಿ ತನಕ ಬಂಧವಾಗಿಡ್ತೀವಿ ಅಲ್ಲಿ ತನಕ ಅವ್ಕೆ ಸ್ವಲ್ಪ ಮಾನಸಿಕ ಹಿಂಸೆ ಆಗಿ ಸ್ವಲ್ಪ ಇಳುವರಿ ಕಡಿಮೆ. ನಾವು ಮಳೆಗಾಲದಾಗ ಒಂದೊಂದ್ಸಲ ತೊಂದರೆ ಆದಾಗ ಕಟ್ತೀವಿ, ಸಡನ್ ಆಗಿ ಅವ್ಕರು ಇಳುವರಿ ಕಡಿಮೆ ಆಗ್ಬಿಡ್ತದೆ ಸರ್. ಪ್ರತಿ ದನದಿಂದ 3 ಲೀಟರ್ 2.5 ಲೀಟರ್ 3 ಲೀಟರ್ 2.5 ಲೀಟರ್ ಇಳುವರಿ ಕಡಿಮೆ ಆಗ್ಬಿಡ್ತದೆ ರೀ. ಅವಕ್ಕೆ ಅವು ಕಟ್ಟಿದೀವಿ ಅಂದ್ರೆ ಜ್ವರ ಬರೋದು, ಆಮೇಲೆ ಅವು ಒಂಥರ ಮುದ್ದಿ ಮುದ್ದೆಯಾಗಿ ಕೂಡೋದು ಈ ತರ ಆಗ್ತದೆ ರೀ. ಅದೇ ಬಿಟ್ಟಿವಿ ಅಂದ್ರೆ ಕುಣದಾಡ್ಕೊಂಡು ಆರಾಮಾಗಿರ್ತಾವ ಸರ್. ಅಂದ್ರೆ ಜಾನುವಾರುಗಳ ಮಾನಸಿಕ ಒಂದು ಪರಿಸ್ಥಿತಿ ಕೂಡ ಬದಲಾವಣೆ ಆಗ್ತದೆ. ನೀವು ಕಟ್ಟೋದ್ರಿಂದ ಅವು ಆತಂಕಕ್ಕೀಡಾಗ್ತಾವ, ಹೆದರಿಕೆ ಬಂದಂಗೆ ಆಗ್ತದೆ, ಅದರಿಂದಾಗಿ ಅವು ಇಳುವರಿ ಕೂಡ ಕಡಿಮೆ ಆಗ್ತದೆ ಅಂತಂತೀರಿ ಸರ್? ಹೆಚ್ಚಿನವ್ರು ಏನಂತಾರೆ, ಕಟ್ತಾರೆ, ಕಟ್ಟಿ ಅವಕ್ಕೆ ಟೈಮ್ ಟೈಮಿಗೆ ನೀರು ಕೊಡೋಕ್ಕಾಗಂಗಿಲ್ಲ. ಒಂದು ಎಲ್ಲೇರ ಹೋಗಿರ್ತೀವಿ ಬರ್ಲಿಕ್ಕೆ ಒಂದು 1/2 ಗಂಟೆ ಲೇಟ್ ಆಗ್ಬಿಡ್ತು, ಆಮೇಲೆ ಮೇವು ಹಾಕ್ಲಿಕ್ಕೆ 1/2 ಗಂಟೆ ಲೇಟ್ ಆಗ್ಬಿಡ್ತು. ಅವಕ್ಕೆ ಡೈಜೆಷನ್ ಸಿಸ್ಟಮ್ ಲೇಟ್ ಆಗ್ತದೆ ಸರ್. ಅವು ಮೆಲ್ಲಕ್ಕೆ ಎಷ್ಟು ಸಲ ಜಾಸ್ತಿ ಹಾಕ್ತಾವ ಅಷ್ಟು ಹಾಲಿನ ಉತ್ಪಾದನೆ ಹೆಚ್ಚಿಗೆ ಆಗ್ತದೆ ಸರ್. ಹಾಗಾಗಿ ಈಗ ಅವಕ್ಕೆ ಮಾನಸಿಕವಾಗಿ ಕೂಡ ನಾವೇನು ಕಟ್ಟೋದ್ರಿಂದ ಏನಾಗ್ಬಿಡ್ತಾವೆ, ಹಿಂಗೂ ಹೊಳಕ್ ಬರಂಗಿಲ್ಲ ಹಿಂಗೂ ಹೊಳಕ್ ಬರಂಗಿಲ್ಲ, 2 ಹಗಾಚಿರ್ತೀವಿ 3.5 ಫೀಟ್ನಾಗೆ ನಿಲ್ಬೇಕು ಸರ್ ಅವು. ಅದಕ್ಕಿಂತ ಇದು ಬಿಟ್ಟು ಬಿಟ್ಟಿವಿ ಅಂದ್ರೆ ಅವು ತಿರುಗಾಡ್ತಾವ, ಅವ್ರ ಅಷ್ಟಕ್ಕೆ ಅವು ತಿರುಗಾಡ್ತಾವ, ಎಲ್ಲಿ ಬೇಕು ಕೂಡ್ತಾವ, ಎಲ್ಲಿ ಯಾವಾಗ ಬೇಕು ನಿಲ್ತಾವ, ಓಡಾಡ್ತಾವ. ಮತ್ತು ಬೇರೆ ಕಡೆಯಿಂದ ದನ ಪರ್ಚೇಸ್ ಮಾಡಿದೀವಿ ಅಂದ್ರೆ 3 ದಿವಸ ಹೊರಗೆ ಕಟ್ತೀವಿ, 4ನೇ ದಿವಸಕ್ಕೆ ಒಂದು 2 ತಾಸು 3 ತಾಸು ನಾವು ಅವ್ರ ಜೊತೆ ಇರ್ತೀವಿ ರೀ, ಅಲ್ಲೇ ಇರ್ತೀವಿ. ಅಲ್ಲಿ ಇದ್ದ ಆದ ಬಳಿಕ ಅವಕ್ಕೆ ಬಾಂಧವ್ಯ ಬೆರೀತು ಅಂದ್ರೆ ಯಾವುದೇ ಕಾರಣಕ್ಕೂ ಒಂದಕ್ಕೊಂದು ಹಾನಿ ಉಂಟು ಮಾಡ್ಕೊಳ್ಳಂಗಿಲ್ಲ. ಅದರಲ್ಲಿ HFE ಜರ್ಸಿ ದನಗಳಂತೂ ಯಾವ ಇಲ್ಲಿ ತನ ನಮ್ಮಲ್ಲಿ ಹೊಡೆದಾಡಿ ಏನರ ಮಾಡ್ಕೊಂಡದ್ದು ಇತಿಹಾಸನೇ ಇಲ್ರಿ. ನಾವು ಈ 4 ವರ್ಷದಿಂದ ಬಂದ ಮುಕ್ತ ಪದ್ಧತಿದಾಗ ಇಟ್ಟಿನವಕ್ಕೆ ಆ ರೀತಿ ಯಾವುದೂ ಆಗಿಲ್ಲ ಸರ್. ಈ HFE ಜರ್ಸಿ ಏನ್ ಆಕಳಗಳದಾವಲ್ಲ, ಗರಿಷ್ಠ ಎಷ್ಟು ನಿಮ್ಗೆ ಹಾಲು ಕೊಟ್ಟ ಒಂದ್ ದಿವಸಕ್ಕೆ? ಸರ್, ನಮ್ಮಲ್ಲಿ 33 ಲೀಟರ್ ತನಕ ಇವತ್ ಪ್ರೆಸೆಂಟ್ ನಮ್ಮಲ್ಲಿ ಹಾಲು ಕೊಡುವಂತ ಹಸುಗಳದಾವ ಸರ್, 33 ಲೀಟರ್ ತನಕ. ಮೊದಲು ನನಗೆ ಎಲ್ಲ ಹೆದರಿಸಿದ್ರು, ಅಷ್ಟೊಂದು ಇಳ್ಳಿನ ತಂದಿರಿ, ಈ ವಾತಾವರಣಕ್ಕೆ ಬದುಕಂಗಿಲ್ಲ, ಹಂಗಾಗಂಗಿಲ್ಲ, ಹಿಂಗಾಗಂಗಿಲ್ಲ ಅಂತ ಹೇಳಿದ್ರು. ನಾ ಇಲ್ಲಿ ನಮ್ಮ ಕೃಷಿ ವಿಜ್ಞಾನ ಹಾಗೂ ಪಶುವೈದ್ಯ ಅಧಿಕಾರಿಗಳ ಸಲಹೆ ಮೇರೆಗೆ ಅವು ಕಾಲಕಾಲಕ್ಕೆ ಲಸಿಕೆ, ಆಮೇಲೆ ಏನದ ಕೃತಕ ಗರ್ಭಧಾರಣೆ ಎಲ್ಲ ವ್ಯವಸ್ಥಿತ ಮಾಡೋದ್ರಿಂದ ಅವು ತುಂಬಾ ಲಾಭ ತಂದು ಕೊಟ್ಟವು ಸರ್. ನನಗೆ ಅವು ಉತ್ಕೃಷ್ಟ ಗುಣಮಟ್ಟದನ್ನೇ ಸಾಕಬೇಕು, ಸಾಕಿದ್ರೆ ಅದ್ರಾಗೂ ಈಗ ಸಿಮೆಂಟ್ಸ್ ಬಂದವು ಸರ್, ಉತ್ತಮ ಉತ್ತಮ ತಳಿವು. ಈಗ 50 ಲೀಟರ್ 60 ಲೀಟರ್ ರೆಕಾರ್ಡಿಂಗ್ ಸಿಮೆಂಟ್ ಅದಾವ, ಅವನ್ನ ತಂದು ಇಲ್ಲೇ ಅವು ಹುಟ್ಟಿ ನಮ್ಮ ವಾತಾವರಣಕ್ಕೆ ಬೆಳೆದು ಅಂದ್ರೆ ಸಂಪೂರ್ಣವಾಗಿ ನಮಗೆ ಹೊಂದಾಣಿಕೆ ಆಗ್ಬಿಡ್ತಾವ ಸರ್. ಆ 50 ಲೀಟರ್ ಅವ್ರು ಹೇಳಿದ್ರು ಅಂದ್ರೆ ನಮಗೆ ಅಟ್ ಲೀಸ್ಟ್ ಒಂದು 40 ಲೀಟರ್ ಕೊಟ್ಟರು ಕೂಡ ನಾವು ಅತಿ ಲಾಭದಾಯಕ ಆಗ್ತದೆ. ಪರ್ ಡೇ 10 ಲೀಟರ್ ಜಾಸ್ತಿ ಆಯ್ತು ಸರ್, ಒಂದು ಇಳುವರಿಯಲ್ಲಿ ಸುಮಾರು 1,000 ಲೀಟರ್ ಜಾಸ್ತಿ ಆಗ್ಬೋದು. 1,000 ಲೀಟರ್ ಜಾಸ್ತಿ ಆದರೆ ಕನಿಷ್ಠ ನಮಗೆ 30,000 ರೂಪಾಯಿ ಆದಾಯ ಹೆಚ್ಚಿಗೆ ಪಡ್ಕೊಳ್ಳೋಕೆ ಸಾಧ್ಯ ಸರ್. ಈಗ ಮುಂದಿನ ದಿನಗಳಲ್ಲಿ ಎಷ್ಟು ಎಲ್ಲಿ ತನಕ ಗರಿಷ್ಠ ನಿಮ್ಮ ಹಾಲಿನ ಉತ್ಪಾದನೆ ಎಷ್ಟು ಮಾಡಬೇಕಂತ ಮಾಡಿರಿ ನೀವು ಸರ್? ನಾವು ಮುಂದಿನ ದಿನಮಾನದಾಗ ಹಾಲಿನ ಉತ್ಪಾದನೆಗಿನ ನಾನೇನದ ಈಗ ತಳಿ ಸಂವರ್ಧನೆಗೆ ಒತ್ತು ಕೊಡ್ಬೇಕನ್ನುವಂತ ವಿಚಾರ ಮಾಡೀನಿ ಸರ್. ಯಾಕಂದ್ರೆ ಇವತ್ತು ಬೇರೆ ಬೇರೆ ಕಡೆ ನಾವು ಮಹಾರಾಷ್ಟ್ರ ಭಾಗಕ್ಕೆ ನಾನು ಬಹಳ ಸ್ಥಳಗಳಿಗೆ ವಿಸಿಟಿಗೆ ಹೋಗ್ತೀನಿ, ಆಮೇಲೆ ನಮ್ಮ ಮಾಡೋಕ್ಕಿಂತ ಮುಂಚಿತವಾಗಿನೂ ಭಾಳ ಕಡೆ ವಿಸಿಟ್ ಮಾಡೀನಿ. ಈಗೂ ಎಲ್ಲೆಲ್ಲಿ ಉತ್ತಮ ಅದಾವ ಅಲ್ಲಿ ನೋಡ್ಲಿಕ್ಕೆ ಹೋಗೋದು ನನಗೆ ಒಂಥರ ಹವ್ಯಾಸನೇ ಸರ್ ಅದು. ಈಗ ನಾ ಮಹಾರಾಷ್ಟ್ರ ಸುಮಾರು ಕಡೆ ಹೋಗಿ ಬಂದೀನಿ, ಆಮೇಲೆ ಬೆಂಗಳೂರು ಸೈಡು ಹೋಗಿ ಬಂದೀನಿ, ಮೈಸೂರು ಕಡೆ ಹೋಗಿ ಬಂದೀನಿ, ಅಲ್ಲೆಲ್ಲ ತಳಿ ಸಂವರ್ಧನೆ ಸಲುವಾಗಿ ಭಾಳ ಒತ್ತು ಕೊಟ್ಟಾರೆ ಸರ್. ಈಗ ABS ಆಮೇಲೆ ಡೆನ್ಮಾರ್ಕ್ ಹಲವಾರು ಕಂಪನಿಗಳು ವಿದೇಶದ ಉತ್ಕೃಷ್ಟ ಗುಣಮಟ್ಟದ ವೀರ್ಯನಳಿಕೆಗಳನ್ನು ಸರಬರಾಜು ಮಾಡಾಕತ್ತ. ಮೊದಲೆಲ್ಲ ನಾವು ಎಲ್ಲರೇ ಕೃತಕ ಗರ್ಭಧಾರಣೆ ಮಾಡ್ಬೇಕು ತಾಲೂಕು ಕೇಂದ್ರದಾಗ ಒಂದೇ ಕಡೆ ವ್ಯವಸ್ಥೆ ಇತ್ತು. ಈಗಿಲ್ಲ, ಎಲ್ಲಿ ನಾವು ಅಕಸ್ಮಾತ್ ಆಗಿ ಕೆವಿಕೆಗೆ ಭೇಟಿ ಆದಿವಿ ಅಂದ್ರೆ ಅವರು ಬರ್ಗಿನ ತರಿಸ್ಕೊಡ್ತಾರೆ, ಪಶು ಇಲಾಖೆದವರು ತರಿಸ್ಕೊಡ್ತಾರೆ, ಆಮೇಲೆ ವಿಭಿನ್ನ ಬೇರೆ ಬೇರೆ ಕಂಪ್ನಿಯವರು ಅದಾರೆ ಅವರು ತರಿಸ್ಕೊಡ್ತಾರೆ. ಹಂಗಾಗಿ ನಾವು ಒಂದು ಗುಣಮಟ್ಟದ ಕರುವನ್ನು ಸಾಕಿ 1 ವರ್ಷದಲ್ಲಿ ಈಟಿಗೆ ಬರ್ತದೆ ಸರ್. ಅದು ಅದನ್ನ ಸರಿಯಾಗಿ ಉತ್ತಮ ಗುಣಮಟ್ಟದ ತಳಿಯನ್ನು ಸಾಕ್ತೀವಿ ಅಂದ್ರೆ 1-1.5 ಲಕ್ಷ ರೂಪಾಯಿ ಇವತ್ತಿನ ಮಾರುಕಟ್ಟೆ ಬೆಲೆ ದರ ಅದ ಸರ್. ಹಾಲಿನಕಿಂತ ಅದ್ರಾಗ ಉತ್ತಮ ಲಾಭ ಗಳಿಸಬಹುದು ಅಂತ ನನ್ನ ನಂಬಿಕೆ ಅದ. ಆಮೇಲೆ ಏನದ, ಇಲ್ಲಿ ವಾತಾವರಣಕ್ಕೆ ಇಲ್ಲಿ ರೈತರಿಗೆ ಉತ್ಕೃಷ್ಟ ಗುಣಮಟ್ಟದ ತಳಿಯನ್ನು ನಾವು ಪರಿಚಯಿಸಿದೀವಿ ಅಂದ್ರೆ ಅವರಿಗೂ ಅವರು ಲಾಭದಾಯಕ ಆತಾರ, ಆಮೇಲೆ ನಾವು ಲಾಭದಾಯಕವಾಗಿ ಆರ್ಥಿಕವಾಗಿ ಸಬಲರಾಗಲಿಕ್ಕೆ ಸಾಧ್ಯ ಅದ ಅಂತ ನನ್ನ ಅಭಿಪ್ರಾಯ. ಬಹಳ ಒಳ್ಳೆ ವಿಚಾರ ಹೇಳಿದ್ರಿ. ತಳಿ ಸಂವರ್ಧನೆ ಮಾಡೋದ್ರಿಂದ ಇಡೀ ನಮ್ಮ ಒಂದು ಸಮಾಜದೊಳಗೆ ಏನು ತಳಿಗಳ ಆಸ್ತಿ ಅದಲ್ಲ ಅದು ಸುಧಾರಣೆ ಆಗುವಂತಹದ್ದು ಆಗ್ತದೆ. ಅದರಿಂದ ಮತ್ತೆ ಉಳಿದಂತಹ ರೈತರಿಗೂ ಕೂಡ ಅನುಕೂಲ ಆಗ್ತದೆ, ಮತ್ತೆ ನಮ್ಮ ಒಂದು ಆರ್ಥಿಕತೆ ಕೂಡ ಇಂಪ್ರೂವ್ ಆಗುವುದಕ್ಕೆ ಬಹಳ ಸಹಕಾರಿ ಆಗ್ತದೆ. ನೀವು ಕೆಲಸ ಮಾಡಬೇಕಲ್ಲ, ನಿಮಗೆ ಸಪೋರ್ಟ್ ಆಗಿ ನಿಮ್ಮ ಕೆಲಸದೊಳಗೆ ಯಾರು ಸಹಾಯ ಮಾಡ್ತಾರಂತೀರಿ ಸರ್? ಇದ್ರಾಗ ನಮ್ಮ ಮನೆಯವ್ರ ಸಹಕಾರ ಬಹಳ ಅದ ಸರ್. ಯಾಕಂದ್ರೆ ಎಲ್ಲಾ ಟೈಮ್ನಾಗು ನಾನೇ ಮಾಡ್ಲಿಕ್ಕೆ ಆಗಂಗಿಲ್ಲ. ಈಗ ಒಂದೊಂದು ಟೈಮ್ನಾಗ ನಾವು ಎಲ್ಲರೂ ಹೋದಿವಿ ಮಾಡಿದ್ವಿ ಅಂದ್ರೆ ಅಷ್ಟು ದನಗಳನ್ನು ನಮ್ಮ ಮಿಸ್ಸಸ್ ಮೇಂಟೈನ್ ಮಾಡ್ತಾರೆ ಸರ್. ನಮ್ಮ ಮನೆಯವ್ರ ಸಹಕಾರ ಭಾಳ ಅದ. ನಮ್ಮ ತಾಯಿ ಜಾಬ್ ಮಾಡಿದ್ರು ಕೂಡ ಇವನ್ ಅವರು ತಾಯಿಯವ್ರದ್ದು. ಆಮೇಲೆ ಆರ್ಥಿಕವಾಗಿ ನನಗೆ ಮೊದಲು ಮಾಡ್ಲಿಕ್ಕೆ ಏನು ನಾ ಮಾಡ್ತೀನಿ ಹೈನುಗಾರಿಕೆ ಅಂತ ನನಗೆ ಮೊದಲು ಹೈನುಗಾರಿಕೆ ಗಂಧಗಾಳಿನೇ ಗೊತ್ತಿರಲಿಲ್ಲ. ಮಾಡ್ತೀನಿ ತಂದಾಕ ಅವರು ಆರ್ಥಿಕವಾಗಿ ಸಹಾಯ ಮಾಡ್ಯಾರ. ಆಮೇಲೆ ಈಗ ನನ್ನ ಜೊತೆ ಹೆಗ್ಲಿಗೆ ಹೆಗ್ಲಿ ಕೊಟ್ಟು ಮನೆಯಾಗೆ ಯಾರೇ ಹೈನುಗಾರಿಕೆ ಮಾಡ್ತೀರ ಅಂದ್ರೆ ಒಬ್ಬರಿಂದ ಸಾಧ್ಯ ಇಲ್ಲದ ಕೆಲಸ. ಯಾಕಂದ್ರೆ ಇದು 365 ದಿವಸನೂ ಕಂಟಿನ್ಯೂ ರೊಟೀನ್ ಆಗಿರುವಂತಹ ಕೆಲಸ ಇರೋದ್ರಿಂದ ನಮ್ಮ ಮನೆಯವರ ಸಹಕಾರ ಇಲ್ಲದೇನೆ ನಾವು ಹೈನುಗಾರಿಕೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಸರ್. ಮನೆಯವರ ಸಹಕಾರ ಬಹಳ ಮುಖ್ಯ ಅದ ಸರ್. ರಾಘವೇಂದ್ರ ಅವರೇ, ನಿಮ್ಮ ಜೊತೆಗೆ ನಮ್ಮ ರೈತರು ಆಸಕ್ತರು ಮಾತಾಡಬೇಕು ಅಂತಂದ್ರೆ ಅವರಿಗೆ ನಿಮ್ಮ ಮೊಬೈಲ್ ನಂಬರ್ ಕೊಡ್ತೀರಿ ಸರ್? ನನ್ನ ನಂಬರ್ 6363090903. ರೈತ ಬಾಂಧವರು ಯಾರೇ ನಿಮಗೆ ಏನೇ ಡೌಟ್ ಇತ್ತು, ಆಮೇಲೆ ಯಾವುದೇ ಸಲಹೆಗಳು ನೀವು ನಮ್ಗೆ ಕೊಡ್ರಿ, ನಮ್ಮ ಕಡೆಯಿಂದ ಸಲಹೆಗಳನ್ನು ನೀವು ಪಡ್ಕೊಡ್ರಿ. ನೀವು ನಮ್ಮ ಫಾರ್ಮಿಗೆ ವಿಸಿಟ್ ಮಾಡ್ಬೋದು. ನಾ ಇನ್ನೊಂದು ಏನಂದ್ರೆ ನಾ ಅತಿ ಕಡಿಮೆ ಬಂಡವಾಳದಲ್ಲಿ ಇದನ್ನ ಮಾಡಿದ್ದೀನಿ. ನನ್ನ ಶೆಡ್ ಏನಂತ ಹೈಟೆಕ್ ಅಲ್ಲ, ಬಟ್ ಆದ್ರೆ ಏನು ಕಡಿಮೆ ದರದಲ್ಲಿ ಸಿಗುತ್ತಾ ಅದನ್ನ ಉಪಯೋಗ ಮಾಡಿಕೊಂಡು ಬಂಧ ಮುಕ್ತ ಪದ್ಧತಿಯಲ್ಲಿ ಮಾಡಿದ್ದೀನಿ. ಯಾರಾದರೂ ಸಂಪರ್ಕ ಮಾಡಬಹುದು. ಆತ್ಮೀಯರೇ, ಈಗ ರಾಘವೇಂದ್ರ ಅವರು ಏನು ನಂಬರ್ ಹೇಳಿದ್ದಾರೆ ತಮ್ಮ ನಂಬರು, ಅದನ್ನ ನಾನು ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 6363090903 ಈ ನಂಬರ್ನ ಸಂಪರ್ಕ ಮಾಡಿ ಈಗಾಗಲೇ ಅವರು ಹೇಳದಂಗೆ ತಾವು ಅವರ ಫಾರ್ಮನ್ನು ಕೂಡ ವಿಸಿಟ್ ಮಾಡಿ ಹೆಚ್ಚಿನ ಒಂದು ಕಲಿಕೆಯನ್ನು ಮಾಡಿಕೊಳ್ಬಹುದು. ಒಳ್ಳೆಯದು ರಾಘವೇಂದ್ರ ಆನಂದರಾಯ್ ಕೊಡವನವರೇ, ಇಲ್ಲಿ ತನಕ ನಮ್ಮ ರೈತ ಬಾಂಧವರಿಗೆ ತಮ್ಮ ಹೈನುಗಾರಿಕೆಯಲ್ಲಿನ ಅನುಭವಗಳನ್ನು ವಿಸ್ತೃತವಾಗಿ ನಮ್ಮ ಜೊತೆಗೆ ಹಂಚಿಕೊಂಡಿದ್ದೀರಿ. ನಮ್ಮ ರೈತರು ಇಲ್ಲಿ ಗಮನಿಸಬೇಕಾದದ್ದು ಏನು ಅಂತಂದ್ರೆ, ಇಂಥ ಒಂದು ಹೈನುಗಾರಿಕೆ ಇರಬಹುದು ಅಥವಾ ಯಾವುದೇ ಒಂದು ಕೃಷಿ ಉದ್ಯಮ ಇರಬಹುದು, ನಾವು ಮನಸ್ಸುಗೊಟ್ಟು ಸಂಪೂರ್ಣವಾಗಿ ನಮ್ಮನ್ನು ತೊಡಗಿಸಿಕೊಂಡು ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿದ್ರೆ ಅದರೊಳಗೆ ನಮಗೆ ಯಶಸ್ಸು ಗ್ಯಾರಂಟಿಯಾಗಿ ಸಿಗ್ತದೆ ಅನ್ನುವಂಥ ಒಂದು ವಿಚಾರವನ್ನು ಮನದಟ್ಟು ಮಾಡಿಕೊಳ್ಬೇಕು. ಇನ್ನು ಹೆಚ್ಚಿನ ಮಾಹಿತಿಗಾಗಿ ಅವರು ತಮ್ಮನ್ನು ಸಂಪರ್ಕ ಮಾಡಬಹುದು. ಇಲ್ಲಿ ತನಕ ತಾವೇನು ತಮ್ಮ ಎಲ್ಲ ಅನುಭವಗಳನ್ನು ನಮ್ಮ ರೈತರ ಜೊತೆಗೆ ಹಂಚಿಕೊಂಡಿದ್ದೀರಿ, ಅದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಮಣ್ಣಿನ ಮಗ. ಆತ್ಮೀಯ ರೈತ ಬಂಧುವರಿಗೆಲ್ಲ ನಮಸ್ಕಾರಗಳು. ಆತ್ಮೀಯರೇ, ನಾವು ಈಗ ಬಾಗೇವಾಡಿ ತಾಲೂಕು ಜೈನಾಪುರ ಗ್ರಾಮದ ಯುವ ಕೃಷಿಕರಾಗಿರುವಂತಹ ಶಂಕರ್ ಯಮುನಪ್ಪ ಉಳ್ಳಾಗಡ್ಡಿಯವರ ತೋಟದೊಳಗಿದ್ದೀವಿ. ಶಂಕರ್ ಉಳ್ಳಾಗಡ್ಡಿಯವರು ಕಾಯಿಪಲ್ಯಗಳನ್ನು ಬೆಳೀತಾ ಇದ್ದಾರೆ, ಬೇರೆ ಬೇರೆ ಕಾಯಿಪಲ್ಯಗಳನ್ನು ಬೆಳೆದು ಅವುಗಳನ್ನು ಮಾರಾಟ ಮಾಡಿ ಒಂದು ಒಳ್ಳೆಯ ಕೃಷಿ ಅನುಭವವನ್ನು ಅವರು ಪಡೆದಿದ್ದಾರೆ. ವಿಶೇಷವಾಗಿ ಸಾಧ್ಯವಾದಷ್ಟು ಸಾವಯವ ಕೃಷಿಯನ್ನು ಅವರು ಮಾಡ್ತಾ ಇದ್ದಾರೆ. ಎಲ್ಲೋ ಅನಿವಾರ್ಯವಾದಂಥ ಒಂದು ಪರಿಸ್ಥಿತಿ ಒಳಗೆ ರಾಸಾಯನಿಕಗಳನ್ನು ಉಪಯೋಗಿಸಿರ್ಬೋದು, ಅದಕ್ಕಾಗಿ ಅವರ ಒಂದು ಏನು ಇಳುವರಿ ಬರ್ತಾ ಇದೆ ಅದು ಕೂಡ ಒಂದು ಒಳ್ಳೆಯ ಗುಣಮಟ್ಟದ ಇಳುವರಿ ಅಂತೇಳಿ ಅವರು ಹೇಳ್ತಾ ಇದ್ದಾರೆ. ಅವರ ಅನುಭವಗಳನ್ನು ನಾವೀಗ ಕೇಳೋಣ. ನಮಸ್ಕಾರ ಶಂಕರ್ ಉಳ್ಳಾಗಡ್ಡಿಯವರ. ನಮಸ್ಕಾರ ಸರ್. ಯಾವಾಗಿಂದ ಕೃಷಿ ಮಾಡ್ತಾ ಇದ್ದೀರಿ ನೀವು? ನಾವು 5 ವರ್ಷ ಆಯ್ತು ಸರ್ ಕೃಷಿ ಮಾಡೋದು ಸರ್. ಎಷ್ಟು ಜಮೀನು ಅದ ತಮಗೆ? 9 ಎಕರೆ ಜಮೀನು ಸರ್ ನಮ್ದು. ಏನು ನೀರಾವರಿ ವ್ಯವಸ್ಥೆ ಅದ ಏನಾರ? ಅದ 4 ಎಕರೆ ನೀರಾವರಿ ವ್ಯವಸ್ಥೆ ಸರ್, 2 ಬೋರ್ವೆಲ್ ಸರ್, 1 ಹೊಂಡ ಸರ್. ಏನೇನು ಬೆಳೀತಾ ಇದ್ದೀರಿ ನೀವು? ನಿಮ್ಮ ಕೃಷಿ ಒಂದು ಸ್ವಲ್ಪ ಪರಿಚಯ ಮಾಡಿಕೊಡ್ತೀರಿ? ಹಾಂ ಸರ್, ನಾವು ವೆಜಿಟೇಬಲ್ ಸರ್ ಎಲ್ಲರೂ, ಟೊಮಾಟೋ ರೀ, ಬದನೆಕಾಯಿ ರೀ, ಮೆಣಸಿನಕಾಯಿ ರೀ, ಹೀರೆಕಾಯಿ, ಹಾಗಲಕಾಯಿ ಸರ್, ಒಟ್ಟು ವೆಜಿಟೇಬಲ್ ಸರ್. ನಮ್ದು 4 ಎಕರೆ ಮೇಲಾಟ್ರೆ ಸರ್, ತೊಗರಿ ಬೆಳಿತೇವೆ ಸರ್. ಒಟ್ಟು ಕಾಯಿಪಲ್ಯಗಳ ಒಂದು ಏರಿಯಾ ಎಷ್ಟಾಗ್ತದೆ, ಕ್ಷೇತ್ರ ಎಷ್ಟಾಗ್ತದೆ ಅಂತ ರೀ? 4 ಎಕರೆ ಸರ್ ಕಾಯಿಪಲ್ಯ ಸರ್. ಉಳಿದಿದ್ದು ತೊಗರಿ ಬೆಳೀತಾ ಇದ್ರಿ? ಹಾಂ, ಉಳಿದಿದ್ದು ತೊಗರಿ ಸರ್. ಕಾಯಿಪಲ್ಲೆ ಯಾವ್ಯಾವ ಸೀಸನ್ಗೆ ಏನೇನು ಬೆಳೀತಾ ಇದ್ದೀರಿ, ಮತ್ತು ಅವುಗಳನ್ನು ಮಾರಾಟ ಎಲ್ಲೆಲ್ಲಿ ಮಾಡ್ತಾ ಇದ್ರಿ, ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳ್ತೀರಿ? ಸರ್ ಬೇಸಿಗೆಗಾಲದಲ್ಲಿ ನಾವು ಕೊತ್ತಂಬರಿ ಹಾಕಿ ಸರ್, ಹಿಂದಕ್ಕೆ ನಮ್ಮ ಫಾದರ್ ಕೊತ್ತಂಬರಿ ಒಳಗೆ ಎಲ್ಲ ಇದ್ರ ಕಡೆ ಅವಾರ್ಡ್ ಆಯ್ತು ಸರ್ ನಮ್ದು, ಅದಕ್ಕೆ ಬೇಸಿಗೆಕಾಲದಲ್ಲಿ ಕೊತ್ತಂಬರಿ ಸರ್. ಈಗ ಟೊಮಾಟೋ ರೀ, ಬದನೆಕಾಯಿ, ಮೆಣಸಿನಕಾಯಿ ಸರ್, ಅಂತರ್ ಬೇಸಾಯ ಸರ್ ನಮ್ದು. ಹೀರೆಕಾಯಿ ಟೊಮೊಟೊ ಮಳಗದಲ್ಲಿ ಅಂತರ ಮೇಕ್ ಕಟ್ತಾರೆ ಸರ್, ಅದು ಎಲ್ಲ ಮಲ್ಚಿಂಗ್ ಮಾಡಿಸ್ತಾರ, ಡ್ರಿಪ್ ಮಲ್ಚಿ ಮುಖಾಂತರ ಇದು ಮಾಡ್ತಾರೆ ಸರ್. ನಮ್ದು ಮಾರ್ಕೆಟಿಂಗ್ ಸರ್ ಇಲ್ಲೇ ಬಸವನ ಬಾಗಿಡಿ ಸರ್, ಸ್ವಿಮ್ ಪಾಕ್ ಸರ್ ನಮ್ಗೆ ಇಲ್ಲೇ ಹೋಯ್ತೀವಿ ಸರ್. ಬಸವನ ಬಾಗಿಡಿ ಸರ್, ನಿಮಗೆ ಯಾರ್ಯಾರು ಸಹಾಯ ಮಾಡ್ತಾ ಇದಾರೆ ನಿಮ್ಮ ಕೃಷಿ ಒಳಗೆ? ನಮ್ಮ ಆತ್ಮದಿಂದ ಸರ್, ನಮ್ಮ ಪಟ್ಟಣ ಸಿಟಿ ಸರ್ ರೀ, ಎಲ್ಲ ನಮ್ಗೆ ಅವಾರ್ಡ್ ಇದೆ ಸರ್, ತಾಲೂಕು ಅವಾರ್ಡ್ ಕೊಡಿ ಸರ್ ನಮ್ಮ ಫಾದರ್ ರೀ, ಆತ್ಮಾಲಕೇನ್ ಸರ್. ಮತ್ತು ಸೋಲಾರ್ ಟ್ಯಾಪ್ ಕೊಡಿ ಸರ್, ಎರೆಯೊಳಗೆ ಗೊಬ್ಬರ ಸರ್ ತಟ್ಟೆ ರೀ, ಕೃಷಿ ಹೊಂಡರಿ ಸರ್, ಆತ್ಮ ಇಲಾಖೆಯಿಂದ ನಮಗೆಲ್ಲ ಸಲಹೆ ಸರ್. ಈಗ ನೋಡ್ರಿ, ತಾವು ಕಾಯಿಪಲ್ಯ ಬೆಳೀತಾ ಇದ್ದೀರಿ, ಈ ಸಸಿಗಳನ್ನ ನೀವೇ ಮಾಡ್ತಾ ಇದ್ದೀರೋ ಅಥವಾ ಎಲ್ಲಿಂದ ತರ್ತಾ ಇದ್ದೀರೋ? ಯಾವ್ಯಾವ ವೆರೈಟಿ ಅಂದ್ರೆ ಯಾವ್ಯಾವ ತಳಿಗಳು ನೀವು ಬೆಳೀತಾ ಇದ್ದೀರಿ ಸರ್? ನಾವಿಲ್ಲಿ ನಮ್ಮಲ್ಲಿ ಇದಕ್ಕೆ ಬಿಜಾಪುರ ಸೊಲ್ಲಾಪುರ ಒಳಗೆ ಸರ್ ಅಲ್ಲಿ ನರ್ಸರಿ ಇದೆ ಅಲ್ರಿ, ಅಲ್ಲಿ ತೊಗೊಂಬರ್ತೀವಿ ಸರ್. ಈಗ ಟೊಮೊಟೊ ಸರ್ 440 ಸರ್, ಮತ್ತು ಬದನೆಕಾಯಿ ಸೂಪರ್ ಮಾರ್ಕೆಟ್ 10 ರೀ, ಸೀತಾರ ಮೆಣಸಿನಕಾಯಿ ಸರ್ ಇವೆಲ್ಲ ಮಾಡ್ತೀವಿ ಸರ್. ಅಂಕುರ್ ಹಿರಿಯಕಾಯಿ ರೀ, ಅಂಕುರ್ ಹಗಲಕಾಯಿ ಸರ್, ಇವೆಲ್ಲ ಇದು ಮಾಡಿ ಸರ್. ಅಂದ್ರೆ ಎಲ್ಲ ಪ್ರೈವೇಟ್ ಕಂಪನಿ ನೀವು ಹೈಬ್ರಿಡ್ಸ್ ಬೆಳೀತಾ ಇದ್ರಿ? ಹಾ ಸರ್, ಹೈಬ್ರಿಡ್ಸ್. ಇಳುವರಿ ಅದೆಲ್ಲ ಹೆಂಗ್ ಬರ್ತದ? ಈಗ ಟೊಮ್ಯಾಟೊ ಇಳುವರಿ ಎಷ್ಟು ಬರ್ತದ? ಒಂದು ಎಕರೆಗೆ ಒಂದು ಲೆಕ್ಕ ಹಾಕಿದ್ರೆ ಎಷ್ಟು ಇರ್ಬೋದು ಅಂತೀರಿ ಹಿಂಗೆಲ್ಲ ಬೆಳೆಗಳ ಇಳುವರಿ? ಸರ್ ಇಳುವರಿ ಚಲೋ ಬರ್ತದೆ ಸರ್, ಅಂತರ್ ಬೇಸಾಯ ಮಾಡ್ತದೆ ಸರ್, ಇಳುವರಿ ಚಲೋ ಅನಿಸುತ್ತೆ ನಮಗೆ. ಮೊದಲು ನೆಲದ ಮೇಲೆ ಮಾಡ್ತೇವೆ ಸರ್, ಈಗ ಅಂತರ್ ಬೇಸಾಯ ಚಲೋ ಮುಖ ಸರ್. ಅಂದ್ರೆ ನೀವು ಪೆಂಡಲ್ ಹಾಕಿ ಮಾಡ್ತಾ ಇದ್ರಿ? ಹಾ ಸರ್, ಪೆಂಡಲ್ ಹಾಕಿ ಮಾಡ್ತೇವೆ ಸರ್ ಅಂತರ್ ಬೇಸಾಯ. ಇದನ್ನೆಲ್ಲ ಹೆಂಗೆ ನೀವು ಹೆಂಗೆ ಮ್ಯಾನೇಜ್ ಮಾಡ್ತಾ ಇದ್ರಿ? ಆಳುಗಳು ಬೇಕಾಗ್ತಾವ, ಇದು ಮತ್ತೆ ಇದಕ್ಕೆಲ್ಲ ಕೌಶಲ್ಯ ಬೇಕು ಒಂದು ಸ್ವಲ್ಪ, ಅದನ್ನ ಹೆಂಗೆ ನೀವು ನಿರ್ವಹಣೆ ಮಾಡ್ತಾ ಇದ್ರಿ ಸರ್? ಆಳುಗಳು ಇಬ್ಬರೇ ಬರ್ತದೆ ಸರ್, ಆಳುಗಳು ನಮ್ಮಲ್ಲಿ ಡೈಲಿ ಇಬ್ಬರು ಆಳು ಬರ್ತದೆ ಸರ್. ನಮ್ಮ ಮನೆಯಲ್ಲಿ ಇಬ್ಬರು ಇದಾರೆ, ನಮ್ಮ ತಾಯಿಯವರು ಇಬ್ಬರೇ, ಇಲ್ಲ ನಾವು ಇದು ಮಾಡ್ತಾರೆ. ಅವ್ರು ಮಾಡ್ತಾರೆ ನಿಮ್ಮ ಕೆಲಸ? ನಮ್ಮ ತಾಯಿಯವ್ರು ಎಲ್ಲ ಅವರೇ ಮಾಡ್ತಾರೆ ಸರ್. ಈಗ ಇವೆಲ್ಲ ಮಾಡಬೇಕು ಅಂತಂದ್ರೆ ಸ್ವಲ್ಪ ನಿಮಗೆ ಹಿಂದಿಂದ ಒಂದು ಸ್ವಲ್ಪ ಜ್ಞಾನ ಕೂಡ ಬೇಕಾಗ್ತದೆ, ಮತ್ತು ಟ್ರೈನಿಂಗ್ ಆಗಿರಬೇಕಾಗ್ತದೆ. ಅಂದರೆ ಯಾವುದು ಯಾವ ರೀತಿ ನಾವು ವೈಜ್ಞಾನಿಕವಾಗಿ ಬೆಳಿಬೇಕು, ಯಾವ ಟೈಮಿಗೆ ನಾವು ನೀರು ಕೊಡಬೇಕು, ಯಾವ ಟೈಮಿಗೆ ನಾವು ಗೊಬ್ಬರ ಕೊಡಬೇಕು, ಯಾವ ಟೈಮಿಗೆ ನಾವು ಯಾವ್ಯಾವ ಕೀಟ ಬಂದರೆ ಯಾವ ಔಷಧಿಯನ್ನು ಹೊಡಿಬೇಕು, ಇವೆಲ್ಲ ಒಂದು ಸ್ವಲ್ಪ ನಾವು ವಿಚಾರ ಮಾಡಿ ಅದ್ರ ಬಗ್ಗೆ ತಿಳ್ಕೊಳ್ಬೇಕಾಗ್ತದೆ. ಇಂಥ ಒಂದು ಶಿಕ್ಷಣವನ್ನು ನೀವು ಎಲ್ಲಿ ಪಡ್ಕೊಂಡಿದ್ದೀರಿ? ಏನು ತಂದೆಯವರು ಹೇಳಿದ್ರು ಅಥವಾ ಬೇರೆ ಅಧಿಕಾರಿಗಳು ವಿಜ್ಞಾನಿಗಳು ಅವ್ರ ಜೊತೆ ಸಂಪರ್ಕ ಅದ ನಿಮಗೆ? ಸರ್, ನಮ್ಮ ತಂದೆಯವರು ಕೂಡ ಮೊದಲು ಮಾಡಿದ್ರೆ ಅವ್ರಿಂದ ಮಾಹಿತಿ ಇದೆ ನಮ್ಗೆ. ಅಲ್ಲೆಲ್ಲೇ ಮತ್ತೆ ಕೃಷಿ ಮೇಳ ಇಲ್ಲ ಸರ್, ಇಲ್ಲಿ ಕೃಷಿ ಇಲಾಖೆ ಒಳಗೆ ಎಲ್ಲ ಪ್ರೋಗ್ರಾಮ್ ಮಾಡ್ತಲ್ರಿ, ಅಲ್ಲೆಲ್ಲ ಹೋಗಿ ನಮ್ಮ ಮಾಹಿತಿ ತಗೊಂಡ್ ಸರ್. ಅಂದ್ರೆ ನೀವು ಸಂಪರ್ಕದೊಳಗೆ ಇದ್ದೀರಿ? ಹಾ, ಸಂಪರ್ಕ ಇದೀನಿ ಸರ್. ಈಗ ಇಳುವರಿ ಬಂತು, ಟೊಮ್ಯಾಟೋದು, ಬದ್ನಿಕಾಯಿ ಇಳುವರಿ ಬಂತು, ಹೀರಿಕಾಯಿ ಬಂತು, ಇವನ್ನೆಲ್ಲ ನೀವು ಯಾವ ರೀತಿ ಮಾರಾಟಕ್ಕೆ ವ್ಯವಸ್ಥೆ ಮಾಡ್ಕೊಳ್ತಾ ಇದ್ರಿ? ನೀವು ಇಲ್ಲೇ ಬಾಗೇವಾಡಿಗೆ ಹೋಗಿ ಮಾರಾಟ ಮಾಡ್ತೀವಿ ಅಂತಂತೀರಿ, ಯಾರು ಹೋಗಿ ಮಾರಾಟ ಮಾಡಿ ಬರ್ತಾರ ಅವನು? ಸರ್, ಬಾಗೇವಾಡಿಗೆ ಇಲ್ಲೇ ಸಮೀಪ ನಾನೇ ಹೋಗ್ತೀನಿ ಸರ್. ಡೈಲಿ ಮುಂಜಾನೆ 4 ಗಂಟೆಗೆ ಹೋಗಿ ಸರ್, 4 ಗಂಟೆ 6 ಗಂಟೆ ಮಾರ್ಕೆಟಿಂಗ್ ಸರ್, ಡೈಲಿ ನಾನೇ ಹೋಗ್ತೀನಿ ಸರ್. ಅದು ಎಷ್ಟು ತನಕ ಅಲ್ಲೇ ಇರ್ತೀರಿ ಮತ್ತೆ ನೀವು ಮಾರಾಟ ಮಾಡೋದಕ್ಕೆ? 2 ತಾಸು ಅಲ್ಲೇ ಇರ್ತೀನಿ ಸರ್, 4 ಗಂಟೆ ಹೋಗಿ ನಶಿನವ್ರಿ, 6 ಗಂಟೆ ತನ್ರಿ ಸರ್. ಏನು ನೀವು ಅಲ್ಲಿ ಕೂತು ಮಾರಾಟ ಮಾಡುವಂತ ವ್ಯವಸ್ಥೆ ಇದನೋ, ಏನು ಹೋಲ್ಸೇಲ್ ಮಾರಾಟ ಮಾಡಿ ಬಂದ್ಬಿಡ್ತೀರಿ? ಹೋಲ್ಸೇಲ್ ರೇಟ್ ಒಳಗೆ ಕೊಡ್ತೇವೆ ಸರ್ ನಾವು. ಏನೇನು ರೇಟ್ ಬರ್ತಿರ್ತಾವ ನಿಮಗೆ? ಯಾವ ರೀತಿ ಒಂದು ಬುಟ್ಟಿ ಅಂತ ಇರ್ತದೋ ಅಥವಾ ಒಂದು ಟ್ರೇ ಇರ್ತದ, ಅದ್ರೊಳಗೆ ಎಷ್ಟು ಇರ್ತಾವ ಒಂದು ಟ್ರೇ ಒಳಗೆ? ಟ್ರೇ 20 ಕೆಜಿ ಇತ್ತು ಸರ್, ಟೊಮೊಟೊ 20 ಕೆಜಿ ರೀ, ಬದನೆಕಾಯಿ 18 ಕೆಜಿ ರೀ, ಹೀರೆಕಾಯಿ 12 ಕೆಜಿ ರೀ, ಇದ್ರಾಗ ಸರ್. ಏನೇನು ರೇಟ್ ಹೆಂಗೆ ಬರ್ತಿರ್ತಾವ? ದಿವಸ ಬದಲಾವಣೆ ಆಗ್ತಾ ಇರ್ತದ, ಹೆಚ್ಚಿಗೆ ಎಷ್ಟು ಬರ್ತದೆ, ಹೆಚ್ಚಿಗೆ ಅಂತಂದ್ರೆ ಎಷ್ಟು ನೀವು ತೊಗೊಂಡಿರಿ, ಕಡಿಮೆ ಅಂತಂದ್ರೆ ಎಷ್ಟು ತೊಗೊಂಡಿರಿ ಸರ್? ಈ ಕಡಿಮೆ ಅಂತೂ 100 ರೂಪಾಯಿ ಟೊಮೊಟೊ ಮರ ಸರ್, ಜಾಸ್ತಿ 13 ಮರ ರೀ. ಬದನೆಕಾಯಿ ಸದ್ದ 200 ಮರತಾವ ರೀ, 2400 ಇಡ್ತೀನಿ ಬದನೆಕಾಯಿ, ಒಂದ್ ಎಕರೆ ಮಾಡಿದೆ ಸರ್, 6 ಲಕ್ಷ ಆಯ್ತು ಸರ್. ಈ ಕಾಯಿಪಲ್ಯ ಬೆಳೆಯುವುದು ನಿಮಗೆ ಚಲೋ ಅನಿಸದ? ಹಾ ಸರ್, ಚಲೋ ಅನಿಸ ಸರ್. ಈಗ ನೀವು ಏನು ಇದ್ರ ಮೇಲೆ ಖರ್ಚು ಮಾಡ್ತಾ ಇದ್ರಿ, ಈ ಖರ್ಚಿಗೂ ಮತ್ತೆ ನಿಮಗೆ ಬರ್ತಾ ಇರುವಂತಹ ಆದಾಯಕ್ಕೂ ಬಹಳಷ್ಟು ವ್ಯತ್ಯಾಸ ಅದ ಅಂತೀರಿ? ಹಾ, ವ್ಯತ್ಯಾಸ ಐತೆ ಸರ್. ಒಂದ್ ಎಕರೆಗೆ ನಿಮಗೆ ಎಷ್ಟು ಖರ್ಚು ಮಾಡ್ತೀರಿ, ಎಷ್ಟು ನಿಮಗೆ ಆದಾಯ ಬರ್ತದ ಒಂದ್ ಸಲ ಸರ್ ಹೇಳ್ರಿ? ಒಂದ್ ಎಕರೆಗೆ 50 ಸಾವಿರ ಖರ್ಚು ಮಾಡಿ ಸರ್, ಸ್ವಲ್ಪ ರೇಟ್ ಜಾಸ್ತಿ ಇತ್ತಂದ್ರೆ 4-5 ಲಕ್ಷ ಆಗ್ಬೋದು ಒಂದ್ ಎಕರೆಗೆ. ಒಂದ್ ಎಕರೆ ಅಂದಾಜು ಸರ್? ಒಂದ್ 4 ಎಕರೆ ನೀವು ಇದು ಮಾಡ್ತಾ ಇದ್ರಿ, ಕಾಯಿಪಲ್ಯ ಬೆಳೀತಾ ಇದ್ರಿ, 4 ಎಕರೆದಿಂದ ನಿಮಗೆ ಒಂದ್ 15 ಲಕ್ಷ ತನಕ ಬರ್ತದ ಒಂದ್ ವರ್ಷಕ್ಕ? ಈ ಸರ್ 9 ಲಕ್ಷ ಆಗಿ ಸರ್, ಈ ವರ್ಷ ಅಂದಾಜು 9 ಲಕ್ಷ ಆಗಿ ಸರ್, 4 ಎಕರೆ. ಗರಿಷ್ಠ ಎಷ್ಟು ತಗೊಂಡಿರಿ ನೀವು? ಮ್ಯಾಕ್ಸಿಮಮ್ ಇದೇ ಸಲ ಸರ್, ನಾವು ತೊಗೊಂಡು ಇದೇ ಸಲ ರೀ, ಮೊದಲಿಂದ ನಮಗೆ ರೇಟ್ ಯಾವಾಗ ಸಿಕ್ಕಿಲ್ಲ ಸರ್, ಈ ಸಲ ಬದನೆಕಾಯಿ ಸ್ವಲ್ಪ ಕೈ ಹಿಡಿತೀನಿ, ಅದಕ್ಕೆ ಜಾಸ್ತಿ ಆಯ್ತು ಸರ್. ಅದಲ್ಲ 9 ಲಕ್ಷ ತಗೊಂಡಿರಿ? 9 ಲಕ್ಷ ಆಯ್ತು ಸರ್. ಇವತ್ತು ಅಂದ್ರೆ ಎಲ್ಲ ತೆಗೆದು ಉಳಿದಂತಹದ್ದು ಏನೋ ಎಲ್ಲ ಕೂಡ ಬಂದಿದ್ರಿ ನಿಮಗೆ 9 ಲಕ್ಷ? ಎಲ್ಲ ಕೂಡ ಸರ್, ಖರ್ಚು 1 ಲಕ್ಷ ಆಗಿದೆ ಸರ್, 8 ಲಕ್ಷ ಉಳಿದ್ರಿ. ಈಗ ನೀವೇನು ಮಾಡ್ತಾ ಇದ್ರಿ, ಕಾಯಿಪಲ್ಯ ಬೆಳೀತಾ ಇದ್ರಿ, ಇದನ್ನೇ ಕಂಟಿನ್ಯೂ ಮಾಡ್ಬೇಕಂತ ಅಂತಿರೋ ಅಥವಾ ಬೇರೆ ಬೆಳೆಗಳನ್ನ ಸಹಿತ ನಾವು ಇಲ್ಲ ಬೇರೆ ಬೆಳೆ ಪ್ರಯೋಗ ಮಾಡೋಣ ಅಂತ ಹೇಳಿ ವಿಚಾರದನ? ಇಲ್ಲ ಸರ್, ಇದ ತರಕಾರಿನೇ ಕಂಟಿನ್ಯೂ ಮಾಡ್ಬೇಕಂತ ಆಸೆ ಇದೆ ಸರ್. ಹೆಚ್ಚು ಹೆಚ್ಚು ಅಂತರ್ ಬೇಸಾಯ ಮಾಡ್ಕೊಂಡ್ ಮುಖಾಂತರ ಪೂರ್ತಿ ಸಾವಯವ ಮುಖಾಂತರ ಮಾಡ್ಬೇಕಂತ ಆಸೆ ಇದೆ ಸರ್. ಈ ಸಾವಯವ ಅಂತಂದ್ರೆ ನೀವು ಏನು ಗೊಬ್ಬರ ಯಾವ್ಯಾವ್ದು ಉಪಯೋಗ ಮಾಡಕತ್ತೀರಿ ಈಗ? ಎರೆಹುಳ ತೊಟ್ಟಿ ಸರ್, ಬಯೋಡೀಸ್ ಮಾಡತ್ತೆ ಸರ್, ಎಲ್ಲ ಇದು ಮಾಡ ಸರ್. ಎರೆ ಗೊಬ್ಬರ ನೀವೇ ಮಾಡ್ತೀರಾ ಇನ್ನ ತಗೊಂಡ್ ಬರ್ತೀರಾ? ಇಲ್ಲ ಸರ್, ನಾವ್ ಮಾಡ್ತೇವೆ ಸರ್. ಎರಡು ತೊಟ್ಟೆ ಸರ್, ನಾವೇ ಮಾಡ್ತೇವೆ ಸರ್. ಹೌದಾ? ಸರ್, ಮತ್ತೆ ನೀರಿನ ವ್ಯವಸ್ಥೆ ಹೆಂಗದ ನಿಮ್ಮಲ್ಲಿ? ನೀರೇ ಸರ್, ಎರಡು ಬರುವಲ್ಲ ಸರ್, ಹೊಂಡಕ್ಕೂ ಸ್ಟಾಕ್ ಮಾಡ್ತಾರೆ ಸರ್, ಹೊಂಡದ ಮುಖಾಂತರ ಪೈಪ್ ಮುಖಾಂತರ ಮಾಡಿ ಸರ್. ನೀರು ಸಾಕಷ್ಟು ಆಗ್ತಾ ಹೋಗ್ತೀರಿ? ನೀರು ಹಸ್ತಾರ, 3 inches ನೀರು ಇದೆ ಸರ್. ವರ್ಷ ಪೂರ್ತಿ ನೀರಿಗೆ ಏನ್ ತೊಂದರೆ ಇಲ್ಲ ನಿಮಗ? ಇಲ್ಲ ಸರ್, ಬೇಸಿಗೆ ಸ್ವಲ್ಪ ಕಡಿಮೆ ಆಗುತ್ತೆ ಸರ್, ಮಳೆಗಾಲ ಅಂತ ಇದು ಇಲ್ಲ ಸರ್. ಶಂಕರ್ ಅವರೇ, ಈಗ ನೀರು ಬಹಳ ಮುಖ್ಯವಾದಂತಹದ್ದು ನಮಗ. ಈ ಬೋರ್ವೆಲ್ ನೀವು ಹೇಳದಂಗ ಬ್ಯಾಸಗಿ ಒಳಗೆ ಕಡಿಮೆ ಆಗಿಬಿಡ್ತದ, ಮಳೆ ನೀರನ್ನ ಇಂಗಿಸುವಂತಹ ಒಂದು ಕೆಲಸ ಏನಾದ್ರೂ ಮಾಡ್ತಾ ಇದ್ರಿ? ಬೋರ್ವೆಲ್ ರೀಚಾರ್ಜ್ ಮಾಡೋದಕ್ಕ ನೀರನ್ನ ಇಂಗಿಸುವಂತಹ ಒಂದು ಕೆಲಸ ಏನಾದ್ರು ಮಾಡಿರಿ? ಅದೇನು ಮಾಡಿಲ್ಲ ಸರ್. ಅಂದ್ರೆ ಎಷ್ಟು ವರ್ಷದಿಂದ ಇದು ನಡೆದ ಬೋರ್ವೆಲ್? ಇವು ಮತ್ತೆ 15 ಆಯ್ತು ಸರ್. ನಮ್ಮ ಫಾದರ್ನ ಮೊದಲ ಮಾಡ್ತೇವೆ ಸರ್, ಅವ್ರೆ 15 ಆಯ್ತು ರೀ. ಈಗ ನಾವು ಮಾಡೋದು 5 ಆಯ್ತು ರೀ. ಅಂದ್ರೆ ನೀರಿಂದ ನಿಮ್ಗೇನು ಕಡಿಮೆ ಆಗಿಲ್ಲ ಅಂತ? ಇಲ್ಲ ಸರ್, ಕಡಿಮೆ ಆಗಿಲ್ಲ ಸರ್. ಈಗ ಸಸಿಗಳನ್ನ ನೀವು ಹೊರಗಡೆಯಿಂದ ತಂದು ಮಾಡ್ತಾ ಇದ್ದೀರಿ, ಮುಂದಿನ ದಿವಸಗಳಲ್ಲಿ ಸಸಿಗಳನ್ನ ನೀವೇ ಮಾಡಿ ಬೆಳೆದ್ರೆ ಬಹಳ ಚಲೋ ಅಲ್ಲ? ಅದ್ರ ಬಗ್ಗೆ ಏನಾದ್ರು ವಿಚಾರ ಮಾಡಿರಿ? ಹಾ ಸರ್, ಅದನ್ನ ವಿಚಾರ ಮಾಡಿ ಸರ್. ನಮ್ಮಲ್ಲಿ ಒಂದು ಪಾಲಿಯೋಸ್ ಮಾಡ್ಕೊಂಡ್ ಸರ್, ಎಲ್ಲಾ ತರ ಸಸಿಗಳು ನಾನೇ ಬೆಳಿಬೇಕಂತ ಮಾಡಿನ್ ಸರ್. ಈಗ ನೋಡ್ರಿ, ತೋಟಗಾರಿಕೆಗೆ ಸಾಕಷ್ಟು ಅವಕಾಶಗಳದಾವ, ಮತ್ತ ಇಲಾಖೆಯವರು ಕೂಡ ಸಾಕಷ್ಟು ಯೋಜನೆ ಒಳಗ ಸಹಾಯ ಸೌಲಭ್ಯ ಕೊಡ್ತಾ ಇದ್ದಾರೆ, ಸಬ್ಸಿಡಿ ಕೊಡ್ತಾ ಇದ್ದಾರೆ. ಅವುಗಳನ್ನ ನೀವು ಹೋಗಿ ಕೇಳಿದ್ದೀರಿ? ಇಲ್ಲ, ಇಂಥ ಒಂದು ತೋಟಗಾರಿಕೆ ಬೆಳೆಗಳನ್ನ ನಾವು ಮಾಡ್ಬೇಕಂತೀವಿ, ನಮಗ್ ಸಹಾಯ ಮಾಡ್ರಿ ಅಂತ ಹೇಳಿ ನೀವು ಎಂದಾದ್ರೂ ಹೋಗಿ ಕೇಳಿರಿ ಇಲಾಖೆಗೆ? ಇನ್ನ ಕೇಳಿ ಸರ್, ಮಾಡ್ಬೇಕು. ಈ ವರ್ಷ ಹೋಗಿ ಎಲ್ಲಾ ತರ ಮಾಡ್ಬೇಕು, ಕೇಳ್ಬೇಕಂತೇಳಿ ಆಶೆ ಸರ್, ಮಾಡ್ಬೇಕ್ರಿ ಸರ್. ಏನ್ ಮಾಡ್ಬೇಕಂತ ಮಾಡಿರಿ ಮುಂದೆ? ಪಾಲಿಹೌಸ್ ಮಾಡೋದ್ ಸರ್, ಕುರಿ ಸಾಕಾಣಿಕೆ ಸಡ್ಗಿನ ಎಲ್ಲ ಮಾಡ್ತೀನಿ ಸರ್. ಪಾಲಿಹೌಸ್ ನೊಳಗೆ ಏನ್ ಬೆಳಿಬೇಕಂತ ಮಾಡಿರಿ? ಬೇಸಿಗೆ ಕಾಲದಲ್ಲಿ ಅದ್ರಾಗ ಟೊಮೊಟೊ, ಕ್ಯಾಪ್ಸಿಕಮ್ ಮಾಡ್ತೀನಿ ಸರ್. ಫುಲ್ ಟೈಮ್ದಾಗ ಅಗಿ ತಯಾರ ಮಾಡ್ತೀನಿ ಸರ್, ಟೊಮೊಟೊ ಅಗಿ, ಬದನೆ ಅಗಿ, ಮಿಂಚಿ ಅಗಿ ಎಲ್ಲ ತಯಾರ ಮಾಡ್ತೀನಿ ಸರ್. ಈಗ ಏನು ಕಾಯಿಪಲ್ಲೆ ನೀವು ಬೆಳೀತಾ ಇದ್ದೀರಲ್ಲ, ಕಾಯಿಪಲ್ಲೆ ಮುಂದಿಂದು ವಿಚಾರ ಇಟ್ಕೊಂಡು ಈಗ ನಾಳೆ ಇದಕ್ಕೆ ರೇಟ್ ಹೆಂಗ್ ಬರಬಹುದು, ಅಥವಾ ಈಗ ಬದನೆಕಾಯಿಗೆ ಯಾವ ರೇಟ್ ಬರಬಹುದು, ಹೀರಿಕಾಯಿಗೆ ಯಾವ ರೇಟ್ ಬರಬಹುದು, ಇಂಥ ಏನಾರೇ ಅಧ್ಯಯನ ಮಾಡಿ ನೀವು ಆ ಟೈಮಿಗೆ ಹೊಂದಾಣಿಕೆ ಮಾಡಿಕೊಂಡು ಬೆಳೆಯುವಂತಹದ್ದು ಏನಾದರೂ ಮಾಡಬೇಕು ಅಂತ ವಿಚಾರ ಅದನ್ನ ನಿಮಗೆ? ಹಂಗೇನಿಲ್ಲ ಸರ್, ಹಂಗ ಬೆಳಿತೇವೆ ಸರ್. ಅದು ಹಿಂಗೇ ರೇಟ್ ಒಮ್ಮೆ ಸಿಗುತ್ತೋ ಒಮ್ಮೆ ಸಿಗಲ್ಲ ಸರ್. ಹಂಗ ಬೆಳಿತೇವೆ ಸರ್. ಮಾರ್ಕೆಟ್ನೊಳಗೆ ನೀವು ಅಲ್ಲದೆ ಸಾಕಷ್ಟು ಸ್ಪರ್ಧೆ ಅದ ಅಂತೀರಿ, ಈಗ ನಿಮ್ಮಂಗೆ ಸಾಕಷ್ಟು ಬೆಳೆಗಾರರು ಇಲ್ಲಿ ಏರಿಯಾದೊಳಗೆ ಅದಾರ ಅಂತೀರಿ? ನಮ್ಮಷ್ಟೇ, ಇನ್ನೂ ಸರ್ ಯಾರು ಬಂದಿಲ್ಲ ಸರ್, ನಾವೇ ಸರ್. ಈಗ ಕಡಿಮೆ ಪ್ರಮಾಣ ಅದಾರ ಸರ್. ಅಂದ್ರೆ ಅಷ್ಟು ನಿಮಗೆ ಸ್ಪರ್ಧೆ ಇಲ್ಲ ಅಂತ ಹೇಳಿ ಹೇಳ್ತಾ ಇದ್ದೀರಿ. ಹಾ ಸರ್. ಇನ್ನ ಮುಂದಿನ ದಿವಸಗಳಲ್ಲಿ ಹೆಚ್ಚಾಗಬಹುದು, ಇಲ್ಲ ನಾವು ಇದನ್ನ ಯಾಕೆ ತರಕಾರಿ ಮಾಡಬಹುದು, ನೀರಿನ ವ್ಯವಸ್ಥೆ ಇದ್ದಾಗ ಯಾಕೆ ಮಾಡಬಾರದು ಅನ್ನುವಂತ ಅವರು ಇದ್ದೇ ಇರ್ತಾರ? ಅದಾರ ಸರ್, ಅವ್ರು ಮಾಡ್ತಾರೆ ಸರ್. ಒಳ್ಳೇದು. ಶಂಕರ್ ಉಳ್ಳಾಗಡ್ಡಿ ಅವರೇ, ತಾವು ಏನು ಯಾವ ರೀತಿ ತೋಟಗಾರಿಕಾ ಬೆಳೆಗಳನ್ನು ಬೆಳೀತಾ ಇದ್ದೀರಿ, ವಿಶೇಷವಾಗಿ ಕಾಯಿಪಲ್ಯಗಳು ಅಂತಂದ್ರೆ ಅದು ಬೆಳೆಯೋದ್ರಿಂದ ನಿರಂತರವಾಗಿ ದುಡ್ಡು ಬರ್ತಾ ಇರ್ತದ. ಒಂದು ವಾರಕ್ಕಾದ್ರೂ ನೀವು ಒಂದೊಂದು ಸಲ ನೀವು ಮಾರ್ಕೆಟ್ಗೆ ಹೋಗಿ ಬರ್ತಿರಲ್ಲ, ಒಂದು ವಾರಕ್ಕೆ ನಿಮಗೆ ದುಡ್ಡು ಬರ್ತಿರ್ತದ, ನೀವೇನು ಹಾಕಿದ್ದ ದುಡ್ಡು ನಿಮಗೆ ಬರ್ತದಲ್ಲ? ಹಾ ಸರ್, ವಾರ ಸರ್, ಡೈಲಿ ಸರ್, ಡೈಲಿ ಸರ್. ಯಾರಾದರೂ ನಿಮ್ಮ ಜೊತೆಗೆ ಮಾತಾಡಬೇಕು ಅಂತಂದ್ರೆ ಅವರಿಗೆ ನಿಮ್ಮ ನಂಬರ್ ಕೊಡ್ತೀರಿ? 8310527642 ರೀ. ಆತ್ಮೀಯರೇ, ಈಗ ಶಂಕರ್ ಉಳ್ಳಾಗಡ್ಡಿ ಅವರು ಹೇಳಿದಂಥ ಮೊಬೈಲ್ ನಂಬರನ್ನು ನಾನು ಇನ್ನೊಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 8310527642. ಈ ನಂಬರ್ನ ಸಂಪರ್ಕ ಮಾಡಿ ಅವ್ರ ಜೊತೆಗೆ ಮಾತಾಡಬಹುದು. ಒಳ್ಳೇದು ಶಂಕರ್ ಉಳ್ಳಾಗಡ್ಡಿ ಅವರೇ, ಇಲ್ಲಿ ತನಕ ನಮ್ಮ ಎಲ್ಲ ರೈತ ಬಾಂಧವರ ಜೊತೆಗೆ ತಾವು ಸಂವಾದ ಮಾಡಿ ಯಾವ ರೀತಿ ತಾವು ತೋಟಗಾರಿಕೆಯನ್ನು ಮಾಡ್ತಾ ಇದ್ದೀರಿ, ವಿಶೇಷವಾಗಿ ಕಾಯಿಪಲ್ಯಗಳನ್ನು ಬೆಳೀತಾ ಇದ್ದೀರಿ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಅನುಭವಗಳನ್ನು ತಿಳಿಸಿಕೊಟ್ರಿ. ಅದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್ ತಮಗೆಲ್ಲರಿಗೂ. ಸ್ನೇಹಿತರೆ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಹೈನುಗಾರಿಕೆಯಲ್ಲಿನ ಅನುಭವ ಕುರಿತು ಇಂಡಿ ತಾಲೂಕು ಅಹಿರ್ಸಂಗ ಗ್ರಾಮದ ರಾಘವೇಂದ್ರ ಆನಂದರಾಯ್ ಕೊಡಹೊನ್ನ ಅವರೊಂದಿಗೆ ಮಾತುಕತೆಯನ್ನ ಕೇಳಿದ್ರಿ ಮೊದಲಿಗೆ. ತದನಂತರ ಸರ್ಕಾರಿ ಬೇಸಾಯದ ಅನುಭವ ಕುರಿತು ಬಸವನ ಬಾಗೇವಾಡಿ ತಾಲೂಕು ಜೈನಾಪುರ ಗ್ರಾಮದ ಶಂಕರ್ ಯಮನಪ್ಪ ಉಳ್ಳಾಗಡ್ಡಿ ಅವರೊಂದಿಗೆ ಮಾತುಕತೆಯನ್ನ ಕೇಳಿದ್ರಿ. ಇಬ್ಬರು ಯುವ ರೈತರನ್ನ ಮಾತನಾಡಿಸಿದ್ರು ಡಾ ಸೋಮಶೇಖರ್ ಎಸ್ ರುಳಿ. ವಿಜಯಪುರ ಆಕಾಶವಾಣಿ, ಇದು ರೈತರ ಕಾರ್ಯಕ್ರಮ ಕಿಸಾನ್ ವಾಣಿ ಮೂಡಿಬರ್ತಾ ಇದೆ. ಈಗ ಜನಪದ ಸಂಗೀತ ಕಾರ್ಯಕ್ರಮ. ಕಸ್ತೂರಿ ಶಂಕರ್ ಹಾಡಿದ ಕೆಲವು ಗೀತೆಗಳು ನಿಮಗಾಗಿ.